ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಶಿವನೇ ಅಂತನ್ಬಿಟ್ಟು ನಾನು ಬಾ ಅಂದ್ರೆ ಬರಕಾಯ್ತು ಶಿವರಾತ್ರಿ. ಈ ಹಿಮ ಮಧ್ಯರಾತ್ರಿನಾಗೆ ಇರಕಲ್ಲ, ಬೆಳ್ಕರ್ದಾಗ ಕಾಣಿಸ್ತದೆ. ಮಧ್ಯಾಹ್ನದಾಗೆ ಏನ್ ಚಿಟಿ ಚಿಟಿ ಚಿಟಿ ಚಿಟಿ ಬಿಸಿಲು. ಹೊರಗಡೆ ನಾನೇನಾದ್ರೂ ಅಡ್ಡಾಡಕ್ ಹೋದ್ರೆ ಮೊದ್ಲೇ ಕರ್ಗಿದೀನಿ, ಇನ್ನು ಕರ್ಗಾಗ್ಬಿಡ್ತೀನಿ ಅನ್ನೋದು ಯೋಚನೆ. ಇವಳು ಬೇರೆ ಆಗೊಮ್ಮೆ ಈಗೊಮ್ಮೆ ಆಗೊಮ್ಮೆ ಈಗೊಮ್ಮೆ ಅಂತ ಅನ್ಕೊಂಡು ನಗಾಡ್ಕೊಂಡು ನಗಾಡ್ಕಂದೆ ಕಾಲ ಕಳಿತಾಳೆ. ಬಾಯಲ್ಲಿ ಮೀನಕ್ಕ ಶಂಕರಣ, ಯಾರನ್ನ ಬೈತಾ ಇದೀಯಾ ಬೆಳ್ಬೆಳಿಗೆಯ? ನೋಡು, ಅವ್ರಿವ್ರನ್ನ ಬೈದ್ರೆ ನಾಕೇಟ್ ಹಾಕ್ತಾರೆ, ನನ್ನೇ ನಾನ್ ಬೈಕೋಬಿಟ್ರೆ ಅದಕ್ಕೆ ನಾನ್ ಯಾಕವ ಯಾರನ್ನ ಬೈಯಕ್ ಹೋಗ್ಲಿ? ಚಂದಕ್ಕೆ ಹೊಗಳಕತ್ತಾ ಇದ್ದೆ ಅಂತ ಅಲ್ವಾ. ಆಮೇಲೆ ಬೆಂತಟ್ಟವ್ರು ಇಲ್ಲ ಅಂತಂದ್ರು ನಾವೇ ಬೆಂತ ತಟ್ಕೋಬೇಕಂತೆ. ನಿಜಕ್ಕೂ ಬಯಲ್ಲಿ ಒಳಗಡೆ ಮೊದ್ಲಿಕ್ಕೆ ಹಾಕ್ತೀನಿ ಕೂತ್ಕೊಳ್ಳನಂತೆ. ಆಗ್ಲೇ ಬೆಳಗ್ಗೆನೆ ಫೋನ್ ಮಾಡಿದ್ದೆ ಅಣ್ಣ ಹಿಂಗೆ. ಅವನು ನನಗ್ ಮಾತ್ರ ಬೈಯೋನು, ಏನ್ ಯಾವಾಗ ಫೋನ್ ಮಾಡಬ್ರಿ ಕುಯ್ ಕುಯ್ ಕುಯ್ ಕುಯ್ ಅಂತದೆ ಅಂತ. ಇವತ್ತು ಅವನ್ ಫೋನ್ ಏನಂತ ಗೊತ್ತಾ? ಏನಂತ? ಶಬ್ದವೇ ಮಾಡ್ಲಿಲ್ಲ ಅಂತೀನಿ. ನೋಡು, ಶಬ್ದ ಮಾಡಿಲ್ಲ ಅನ್ನೋತ್ತಿಗೆ ನಿಧಾನಕ್ಕೆ ಇವತ್ತು ಅಣೆ ಹೆಜ್ಜೆ ಹಾಕೊಂಡ್ ಬತ್ತವನೆ. ಅಣ್ಣ ಓ ಶಂಕರಣ, ನೋಡು ನೀನು ಇವತ್ ಯಾಕೆ ಖಾಲಿ ಚಪ್ಪಲಿ ಹಾಕಿಲ್ಲ ಅಂತವ? ಏ ಖಾಲಿ ಚಪ್ಪಲಿ ಹಾಕದ್ ಬಿಟ್ಟು ನಾನು 30 ವರ್ಷ ಆಯ್ತಲ್ಲ. ನಾನು ಬರೀ ನೀನು ಉದ್ದು ಪಂಚೆ ಹಾಕಿರೋದ್ ನೋಡಿದ್ನಲ್ಲ, ಹಂಗ ಕಾಲ್ ಕಾಣ್ತಿತ್ತಿಲ್ಲ. ಇವತ್ತು ಶಬ್ದ ಇಲ್ದಂಗೆ ಬಂದ್ಬಿಟ್ಟಲ್ಲ ಒಳಿಕೆ, ಅದಕ್ಕೆ ಚಪ್ಪಲಿ ಇಲ್ದು ಶಬ್ದ ಬಂತಲ್ಲ ಮೆತ್ ಮೆತ್ತ ಮೆತ್ ಮೆತ್ತಗೆ. ಬಾಯ್ ಬಾಯ್ ನೀನು ಕೂತ್ಕೊ ಕಡಿಕೆ. ಏ ಚಪ್ಪಲಿ ಕತೆ ಏನು ಅಂತ ಅಂದ್ರೆ ಶಂಕರಣ, ಮೊದ್ಲೆಲ್ಲ ಹಾಕತ್ತಿದ್ದೆ, ಇವಾಗ ಬೇಕೇ ಬೇಕು, ಬೇಡವೇ ಬೇಡ. ಏನು ಚಪ್ಪಲಿ? ಯಾಕೆ ಅಂದ್ರೆ ಏನೋ ಒಂಥರ ಕಾಲ್ ಹಿಡ್ದಂಗ ಆಯ್ತದೆ, ಅದಕ್ಕೋಸ್ಕರ ಬೇಡ ಅಂತ ಅಂತ ಅನ್ಕೊಂಡು. ಅಂದ್ರೆ ಅದು ಸೇಫ್ಟಿ ಅಂತೀವಲ್ಲ ಅಣ್ಣ, ಹಂಗೆ ಸೇಫ್ಟಿಗಾರ ಹಾಕಬೇಕಾಯ್ತದೆ. ಯಾಕೆಂತಂದ್ರೆ ಜಡ್ ಬಂದೈತೆ ಕಾಲು, ಇಲ್ಲ ಅಂತ ಹೇಳಕ್ಕಲ್ಲ, ಆದ್ರೆ ಈ ರಸ್ತೆ ಒಂದೇ ಸಮ ಇರಕ್ಕಲ್ಲ, ಈ ಕಲ್ಲು ಮುಳ್ಳು ಯಾಕೆ ಬೇಕು ವಯಸ್ಸಾಗ ಅಂತ ಈ ಟೈಮ್ನಾಗೆ ಹೊಸಿ ನಾವು ನಮ್ದು ಸುರಕ್ಷತೆ ಮಾಡ್ಕೋಬೇಕಲ್ವ ಅಣ್ಣ. ಅದು ಏನು ಅಂತ ಶಂಕರಣ, ಈಗ ನೋಡು ನಾನು ಎಷ್ಟೆಕರೆ ಹೊಲ ಓದ್ತಿದ್ದೀನಿ ಬಿಡು, ಅದು ಲೆಕ್ಕ ಹಾಕಾಯ್ತದ? ಬೆಳಗ್ಗೆ 6 ಕಟ್ಬಿಟ್ರೆ ಒಂದು ಒಂದೂವರೆ ಎಕರೆ ಹೊಲ ನಾನು ಒಬ್ನೇ ಉಳ್ತಾ ಇದ್ದೆ. ಒಂದೇ ದಿವಸದಲ್ಲಿ ಅದು ಆಯ್ತಾ? ಚಪ್ಪಲಿ ಹಾಕೊಂಡು ಉಳಕಾಯ್ತದೆ. ಎಂತ ನಗ್ಲು ಮುಳ್ಳಿರ್ಲಿ ಎಂತ ಬಿರ್ಲಿ ಹೋಯ್ತಾ ಇದ್ರು ಶಂಕರಣ, ಕಾಲಿಗೆ ಮುಳು ಚುಚ್ಚಿದ್ದು ಗೊತ್ತಾಗಲ್ಲ, ಕೈ ಚುಚ್ಚಿದ್ದು ಗೊತ್ತಾಗಲ್ಲ. ಅಂದ್ರೆ ಸಾಮಾನ್ಯ ಚುಚ್ಚದ್ ಕಡಿಮೆ, ಯಾಕೆಂತಂದ್ರೆ ಅಷ್ಟು ಹದವಾಗಿರೋದಲ್ಲ ಭೂಮಿ. ಈ ಮೊದಲನೇ ಉಳುಮೆ ಎರಡನೇ ಉಳುಮೆ ಮಾಡ್ಬೇಕಾರೆ ಹಂಗನ್ಸದು ಹೊರತುಪಡಿಸಿ, ಈಗ 3 ತಪ್ಪಿ 4ನೇ ಉಳುಮೆ ಮಾಡ್ಬೇಕಾರೆ ಅದೇನು ಆ ಪೀಲ್ ಆಯ್ತಿತ್ತಿಲ್ಲ ಬಿಡು. ಆಯ್ತಾ ಇರ್ಲಿಲ್ಲ, ಅದಕ್ಕೆ ಅವಾಗಲಿಂದ ಬಿಟ್ಟೆ ಬಿಟ್ಟೆ. ಇಷ್ಟು ಹೊಲನೇ ನಾನು ಉಳ್ತೀನಿ ಚಪ್ಪಲಿ ಹಾಕೊಳ್ಳೋದಲ್ಲ, ಚಪ್ಪಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಿಜವಾಗ್ಲೂ ಚಪ್ಪಲಿ ಬೇಕು. ಯಾಕೆ ಅಂತ ಅಂತಂದ್ರೆ, ಈಗ ಇತ್ತೀಚೆಗೆ ಸಿಮೆಂಟ್ ರೋಡ್ ಮಾಡ್ತಾರೆ, ಟಾರ್ ರೋಡ್ ಮಾಡ್ತಾರೆ, ಈ ಬಿಸಿಲಲ್ಲಿ ಏನ್ ಕಾಲ್ ಹಿಡಕಾಯ್ತದಲ್ಲಿ. ಅಯ್ಯೋ, 9:30 ಮನೆಯಿಂದ ಆಚೆ ಕಡಿಯಕ್ಕಾಗಲ್ಲ ಇನ್ನಂತದಲ್ಲಿ ಈ ಬಿಸಿಲಿನಾಗೆ. ಅಯ್ಯೋ ದಗೆ ಅಂತಿಯಲ್ಲ, ಕಾಲ್ ಇಟ್ಬಿಟ್ರೆ ಒಳ್ಳೆ ಕೆಂಡದ ಮೇಲೆ ಇಟ್ಟಿದ್ದೀನಿ, ಕೆಂಡದ ಮೇಲೆ ಇಟ್ಟಂಗ ಆಯ್ತದೆ. ಆಮೇಲೆ ನೋಡಿ ಈಗ ಏನು ಹೊಲಸು ಅಂತ ಹೇಳಾಯ್ತು, ಮಾಡಬಾರದು ಅಂತ ಆಯ್ತು, ರಸ್ತೆಲ್ಲ ಇರ್ತವೆ ಸತ್ಯವಾಗ್ಲೂ. ಅದಕ್ಕೋಸ್ಕರವ ಈ ಚಪ್ಪಲಿ ಹಾಕೊಂಡು ಓಡಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು ಸೇಫ್ಟಿ ಅಂತವ ಅಂತ. ನನಗೆ ಒಂದು ಬಾರಿ ಅನಿಸ್ತದೆ ಶಂಕರಣ, ಏನು ಅಂತ ಅಂತಂದ್ರೆ, ನೋಡು ಮಣ್ಣಿಗೆ ಭೂಮಿ ತಾಯಿಗೆ ಎಷ್ಟು ಶಕ್ತಿ ಐತೆ ಅಂತ ಅಂತಂದ್ರೆ, ಆಗ್ಲೇ ಹೇಳ್ದಂಗ 1.5 ಎಕರೆ ಹೊಲ ಉಳ್ತಾ ಇದ್ವು ನಾನು ನಿನ್ನ ಸೇರ್ಕೊಂಡು, ಆಯ್ತಾ? ಅಷ್ಟೆಲ್ಲ ಉತ್ತರವೆ ಶಂಕರಣ, 1 ಎಕರೆ ಹೊಲ ಉತ್ತರೆ ಹೆಚ್ಚು ಕಮ್ಮಿಯ ಒಂದು 15-20 ಕಿಲೋಮೀಟರ್ ಹಿಡ್ದಂಗ ಆಯ್ತು. ಚೂರಾದ್ರೆ ಕಾಲ್ ನೋವು ಬರ್ತಿತ್ತು? ಇಲ್ಲ, ಕಾಲ್ ನೋವು ಇಲ್ಲ. ಅಲ್ಲಿ ಎಂತ ಮುಳ್ಳು ಕಲ್ಲು ಇದ್ರು ಯಾವ ಚುಚ್ಚಿದ್ರು ಗೊತ್ತಾಯ್ತು, ಲೆಕ್ಕಕ್ಕೆ ಗೊತ್ತಾ ಇರ್ಲಿಲ್ಲ ಅಂತಂದ್ರೆ. ಭೂಮಿ ತಾಯಿ ಕೆಲಸ ಮಾಡುವಾಗ ನೋಡಿ ಏನು ತೊಂದರೆ ಆಗಲ್ಲ, ನಾನು ಯಾವಾಗ ನೆನ್ಕೋತೀನಿ ಅಂತ ಒಂದು ಇದು ಬಿಟ್ಬಿಟ್ಟು ನಾವೀಗ ಬರೀ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಅಂತ ಅನ್ಕೊಂಡು ದುಡ್ಡು ಕೊಡೋದು ಟ್ಯಾಕ್ಟ್ರಿ ತರಿಸೋದು ಉಳಿಸೋದು ಮಾಡ್ತಾ ಇದೀವಲ್ಲ, ನನಗೆ ಹೊಲ ಉಳೋದು ಅಂದ್ರೆ ಬಾರಿ ಇಷ್ಟ ನಂಗೆ. ಎಲ್ಲ ಅದು ಮಾಡ್ಲೇಬೇಕು, ನಮ್ ಕುಲ ಕಸಬು ಅಲ್ಲ ಅಣ್ಣ, ಅದು ಕುಲ ಕಸಬು ಒಂದು. ಆಮೇಲೆ ಅದು ನೋಡಿ ನಾನು ಹೊಲ ಉತ್ತಾಗ ಇರ್ತಾ ಇರ್ತಲ್ಲ ಆನಂದ ಆನಂದ, ಅದು ಬೇರೆ ಬಿಡು ನಂದೇ ಆದ ಲೋಕಲ್ ಇರ್ತಾ ಇರ್ತದೆ ಸತ್ಯವಾಗ್ಲು. ಎಂತೆಂತ ಆಲೋಚನೆ ಬರೋ ಅಂತ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತೀವಲ್ಲ ನೆಕ್ಸ್ಟ್ ಏನು ಅಂತ ಅನ್ಕೊಂಡು ಏ ಒಬ್ಬ ಕವಿಗೂ ಆ ತರ ಬರಕಲ್ಲ ಅಂತವೆಲ್ಲ ಬಂದ್ಬಿಡಬಹುದು. ಅದು ಅದಕ್ಕೋಸ್ಕರ ಬಾರಿ ಒಳ್ಳೆ ಇದು ಕೆಲಸ ಅದು. ಮತ್ತೆ ಅಣ್ಣಯ್ಯ ಹೊಲ ಉತ್ತಾಗ ಏನೋ ಒಂದ್ ಖುಷಿ ಇರ್ತದೆ, ಉತ್ಸಾಹ ಇರ್ತದೆ. ಭೂಮಿ ತಾಯಿ ನಾವು ಉಲ್ಮೆ ಮಾಡುವಾಗ ಅಷ್ಟು ಚಂದ ಅನ್ಸ್ತದೆ, ಜೊತೆಗೆ ಹೊಟ್ಟೆ ಹಸ್ತಿರುತ್ತಾ. ಯಾವಾಗ ನಮ್ಮ ಮನೆಯವಳು ತಂದ್ಕೊಡ್ತಾಳೋ ರೊಟ್ಟಿ ಬುತ್ತಿ, ಆ ತಿನ್ನೋ ಉತ್ಸಾಹ, ಹೊಲದ ಬದಿಲಿ ಕುತ್ಕೊಂಡು ಒಂದ್ ರಾಗಿ ರೊಟ್ಟಿನೋ ಒಂದ್ ಪಲ್ಯ ಗೆಂಡೆ ಪಲ್ಯ, ಆ ರುಚಿನೇ ಬೇರೆ. ನಿನ್ ಮನೇಲಿ ತಿಂದ್ರೆ ಆ ರುಚಿ ಬಂದದ? ಇಲ್ಲ ಇಲ್ಲ, ಈ ಹೊಲ ಉಳದೈತಲ್ಲ ಶಂಕರಣ, ಅದರಂತ ಧ್ಯಾನ ಇನ್ನೊಂದಿಲ್ಲ ನೋಡು. ನೋಡು ಒಳ್ಳೆ ಮಾತು ಹೇಳ್ದೆ, ಸತ್ಯವಾಗ್ಲು ಕೃಷಿಕನ ಧ್ಯಾನ ಅಂತಂದ್ರೆ ಉಳುಮೆನೆಯ ಉಳುಮೆ ಉಳುಮೆ ಮಾಡ ಅಂತ ಕಾಲ ಇತ್ತಲ್ಲ ಶಂಕರಣ, ಈಗಲೂ ನನ್ಕತ್ತೀನಿ ನನ್ ಮಕ್ಕಳು. ಅದು ನೀನ್ ಹೇಳ್ದಂಗೆ ಈಗೆಲ್ಲ ನಾವು ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಅಂತ ಅನ್ಕೊಂಡು ಅದ್ರ ಮೊರೆ ಹೊಂಟ್ಬಿಟ್ಟು ಈ ಎತ್ನಾಗೆ ಉಳುಮೆ ಮಾಡ್ಬೇಕಾದ್ರೆ ಸಿಗ್ತಾ ಇದ್ದಂತ ಆನಂದ ಧ್ಯಾನ. ಆಮೇಲೆ ನೀನ್ ಹೇಳ್ದಂಗೆ ದಣಿವೆ ಆಯ್ತಿತ್ತಿಲ್ಲ ಬಿಡು, ನೀನ್ 15-20 ಕಿಲೋಮೀಟರ್ ಹೆಚ್ಚು ಕಡಿಮೆ ಅಷ್ಟೇ ಆಯ್ತಿತ್ತೋ ಏನೋ ಆಯಾಸನೆ ಆಯ್ತಿತ್ತಿಲ್ಲ, ಆಯಾಸ ಆಯ್ತಿರ್ಲಿಲ್ಲ. ನೋಡ್ ಹೊಲ ಒಳ ಕಾಲದಲ್ಲಿ ಶಂಕರಣ ನನ್ಗೆ ಯಾವ ಕಾಲ್ ನೋವು ಬರ್ತಾ ಇರಲಿಲ್ಲ, ಪಟ್ಟಿರ್ಲಿಲ್ಲ, ನಾನು ಎಷ್ಟು ಸ್ಮಾರ್ಟ್ ಆಗಿದ್ದೆ ಅವಾಗ. ಏ ಬಿಡು ನಿನ್ನ ಅಂದಾಗ ಸುರ ಸುಂದರ ಅಂತಂದ್ರು ತಪ್ಪಾಯ್ತಿತ್ತಿಲ್ಲ ಕಂತ, ಆಗ ತಪ್ಪೇನು ಅಲ್ಲ, ತಪ್ಪಿನ ಪ್ರಶ್ನೆನೇ ಇಲ್ಲ ಅಲ್ಲಿ. ಆತರ ಇದ್ದಂತನು ಹೊಲ ಉಳದ್ ಬಿಟ್ಮೇಲೆ ಈ ತರ ಆಗಿದೆ. ಅದೇ ನೋಡು ಅದೇನೋ ಹೇಳ್ತಾರಲ್ಲ, ಆಕಾರ ಕಳ್ಕೊಬಿಡ್ತು ಕಳ್ಕೊಬಿಡ್ತು ಆಕಾರ ಕಳ್ಕೊಂಡಿಲ್ಲ ಎತ್ತ ತಗೋಯ್ತು. ಏನ್ ಗೊತ್ತಾ, ಹೊಲ ಉಳ್ಮೆ ಮಾಡಿದಾಗ ನೀವೇನ್ ತಿಂತೀರಾ ಜೀರ್ಣ ಬೇಗ ಆಯ್ತದೆ. ಟೈಮೆ ಮಾಡಿರುತ್ತಾ ಅಣ್ಣಯ್ಯ, ಅದೆಲ್ಲ ಚೆನ್ನಾಗಿ ಹಗುರವಾಗಿ ನಿದ್ದೆ ಬರ್ತದೆ, ಚೆನ್ನಾಗಿರ್ತದೆ. ಈಗ ಅಲ್ಲೇ ಕೂತು ಟೈಮ್ ಪಾಸ್ ಆಗಕ್ಕಲ್ಲ ಅಂತೀನಿ, ತಿಂದಿದ್ದು ಅಲ್ಲಲ್ಲೇ ಇರ್ತದೆ. ಇನ್ನ ಮುಂದಕ್ ಮುಂದಕ್ ಹೊಟ್ಟೆ ಬದಲ ಇನ್ನೇನದು ಅಲ್ವಾ. ಅಂದ್ರೆ ಕೃಷಿಕನಿಗೆ ನೀನು ಗಮನಿಸಿದಂಗೆ ಅಣ್ಣಯ್ಯ, ಹೊಟ್ಟೆ ಬೆನ್ನು ಗಂಟ್ಕೊಂಡಿರೋದು. ಯಾವಾಗ ನಾವು ಗೇಮೆ ಮಾಡೋದ್ ಬಿಟ್ವಿ, ಬೆನ್ನಿ ಗಂಟ್ಕಂಡಿದ್ದು ಅಂದ್ರೆ ಬಲೂನ್ ಗಾಳಿ ಹೊಡೆದಂಗೆ ಮುಂದಕ್ ಬಂದ್ಬಿಡ್ತು. ಈಗ ಏನು ಗೇಮೆ ಮಾಡಕ್ಕೆ ಹಾಕಲ್ಲ ಅಣ್ಣಯ್ಯ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ನೋಡಿ, ಈಗ ನಾವು ಆ ಹಿಂದೆ ಗೇಮೆ ಮಾಡ್ತಿದ್ದು ನಮ್ಮ ಹಿರಿಕರದೆಲ್ಲ ನೆನೆಸ್ಕಂದ್ರೆ ಆಗ ಬಳಸ್ತಾ ಇದ್ದಿದ್ ಗೊಬ್ಬರ, ಆ ಪೋಷಕಾಂಶ, ಅವು ಎಷ್ಟು ತಾಕತ್ ಕೊಡ್ತಾ ಇದ್ದು. ಬರೀ ಹುಳ್ಳಿಕಾಳು ಸಾರ್ ಮಾಡಿದ್ರೆ ಶಂಕರಣ ಊರಿಗೆಲ್ಲ ವಾಸ್ತವೆ. ಇವಾಗ ಯಾರು ಬಂದು ಹುಳ್ಳಿಕಾಳು ಮಾಡ್ತಾರೋ, ಬೆಳೆಕಾಳು ಮಾಡ್ತಾರೋ, ತಂಡಿಕಾಳು ಮಾಡ್ತಾರೋ, ಒಂದು ಗೊತ್ತಾಗ್ತಿಲ್ಲ. ಅಂದ್ರೆ ಆ ಕಾಳಿಂದ ಆ ವಾಸನೆ ಆ ರುಚಿ ಕಳ್ಕೊಬಿಟ್ಟ ಬಿಡು, ಕಳ್ಕೊಬಿಟ್ಟು ಕಳ್ಕೊಂಡಿರೋದ್ ಯಾಕೆ ಹೇಳು, ನಾವು ಹಾಕ್ತಿರೋ ಈ ಗೊಬ್ಬರ ಗೊಬ್ಬರ ಈಸ ಈ ಔಷಧಿಗಳು ಇದ್ರಿಂದನೆಲ್ಲ ಕಳ್ದೋಗಿರೋದು. ನಾನು ಅದನ್ನ ಯಾಕೆ ಹೇಳಕ್ ಬಂದೆ ಅಂತಂದ್ರೆ ನೋಡು, ನೀನು ಬಂದವನು ನೇರವಾಗಿ ನನಗೆ ಅದೊಂದು ವಿಚಾರವಾಗಿ ಮೊದಲು ಹೇಳ್ಬಿಡ್ಬೇಕು. ಯಾವಾಗ್ಲೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ತಂದ್ಬಿಟ್ಟು ಲಾಸ್ಟಿಗೆ ಹೇಳಕ್ ಹೋಯ್ತೀಯ, ನನಗೆ ಅಲ್ಲಿ ಗೊತ್ತಾಗಿರ್ತದೆಲ್ಲ, ನಮ್ಮನೆಯೊಳ ಕರೀತಿರ್ತಲ್ಲ, ಏನೋ ಒಂದು ಗಡಿಬಿಡಿ ಆಯ್ತದೆ, ಪೂರ್ತಿ ವಿಚಾರವಾಗಿ ಕೇಳ್ಕೊಳಕ್ ಆಗಲ್ಲ. ಒಂದ್ ವಿಚಾರವ ನಾನು ನಿಂಗೆ ಹೇಳ್ದೆ ಏನು ಅಂತಂದ್ರೆ, ನಮ್ ಹಿರಿಕರು ಮತ್ತೆ ನಮ್ಮ ಹಳುಬ್ರೆಲ್ಲ ಮಾಡ್ತಾ ಇದ್ರಲ್ಲ ಆ ಜೈವಿಕ ಗೊಬ್ಬರ, ಆತ ಏನು ಕೊಟ್ಟಿಗೆ ಗೊಬ್ಬರ, ಹಸರಲ್ಲ ಗೊಬ್ಬರ, ಇವೆಲ್ಲವ ಹಾಕಿ ಮಾಡಿದಾಗ ನಮ್ಮ ಆರೋಗ್ಯ ಹೆಂಗಿರ್ತಿತ್ತು, ನಮ್ಮ ಒಂದು ಬೆಳೆಯ ಇಳುವರಿ ಹೆಂಗಿರ್ತಿತ್ತು, ಮತ್ತೆ ಕಡಿಮೆ ಬಂದ್ರೂ ಒಳ್ಳೆ ತಾಕತ್ತಿನಂತ ಒಂದು ಬೆಳೆನ ಬೆಳೀತಾ ಇದ್ವಿ. ಈಗ ಅದ್ರ ಬಗ್ಗೆ ಮಾತಾಡ್ತೀನಿ, ಕೊನೆವರೆಗೂ ಕಾಯಕ್ ಆಗಲ್ಲ ಅಂದಲ್ಲ, ನಿನಗೊಂದು ಮಾತು ಹೇಳ್ಬಿಡ್ತೀನಿ ನೋಡು. ಕೊನೆ ಹನಿ ಅಂತ ಹೇಳ್ಬಿಟ್ಟು, ಕೊನೆ ಹನಿ ಯಾವ್ದಾರ ಆಗಿರ್ಲಿ, ಹಾಲಿಂದಾಗಿರ್ಲಿ, ಟೀದಾಗಿರ್ಲಿ, ಕಾಫಿದಾಗಿರ್ಲಿ, ಜ್ಯೂಸಿಂದಾಗಿರ್ಲಿ, ಕೊನೆ ಹನಿ ಐತಲ್ಲ ಅದು ಕುಡ್ದಾಗ ಸಿಗೋ ಅಂತ ಸಂತೋಷ ಬೇರೆ. ಅಲ್ಲ ನೀನು ಹನಿ ಅಂತಂದಾಗ ನಂಗೆ ಹೊಸಿ ಜಪ್ತಿ ಬರ್ತದೆ, ಈ ಜೇನು ಹುಟ್ಟಿಗೆ ಕೈ ಹಾಕ್ದವನು ನೆಗ್ದೆ ಇರ್ತಾನ ಅಂತಂದಂಗೆ, ನಿನ್ ಜೊತೆ ಮಾತಿ ಕೂತ್ಕೊಂಡ ಮೇಲೆ ನಾನು ವಿಚಾರವಾಗಿ ಕೇಳ್ದೆ ಹೋದ್ದೆ ಇತ್ತನ? ಅಲ್ಲ ಹೇಳಿದ್ದು ಅದಕ್ಕೆ ಕೊನೆವರೆಗೂ ಕಾಯ್ಬೇಕು, ಯಾಕೆ ಕಾಯ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ದೆ ನಾನು. ಕೊನೆ ಹನಿ ಅನ್ನೋದಿರ್ತದಲ್ಲ ಅದ್ರ ಆನಂದವೇ ಬೇರೆ ಶಂಕರಣ. ಅಂದ್ರೆ ನೀನೀಗ ಕೊನೆ ಗಂಟನು ನಾನ್ ಹೇಳೋದ್ ಕೇಳು ಅಂತಂತವ ನನ್ ಕಿವಿ ಹಿಂಡ್ತಿದೀಯ. ಕಿವಿ ಹಿಂಡದಲ್ಲ, ತಿವಿತಾ ಇದೀನಿ. ಆಯ್ತಾ, ಆಯ್ತು, ನೀನು ಒಳ್ಳೆ ಸುದ್ದಿ ಹೇಳ್ದೆ ಶಂಕರಣ. ಈಗ ಎಲ್ಲ ತರದ್ದು ನಾ ಬಳಕೆ ಮಾಡ್ತಿದ್ದು ಅದಕ್ಕೋಸ್ಕರ ಹುಳಿಕಾಳಿನ ವಾಸನೆ ಇಡೀ ಊರಿಗೆಲ್ಲ ಬತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ದಲ್ಲ, ಇದು ಸತ್ಯ ಇದು. ಯಾಕೆ ಅಂತ ಅಂದ್ರೆ ಅವತ್ತಿನ ಉಳುಮೆ ಮತ್ತೆ ವ್ಯವಸಾಯ ಹಂಗಿತ್ತು, ಬೆಳೆನು ಹಂಗಿತ್ತು, ಹಂಗಾಗಿ ಇತ್ತದು. ಈಗೆಲ್ಲ ಸ್ವಲ್ಪ ಇದಾಗ್ಬಿಟ್ಟೈತಲ್ಲಪ್ಪ. ಈಗ ಹೆಂಗೆ ಅಂತ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗ್ ಶಂಕರಣ, ಅವ್ರಿಗೆ ಬೆಳೆ ಬೆಳಿಬೇಕಲ್ಲ, ಬೆಳೆ ಬೆಳಿಬೇಕು. ಒಂದು ಏನ್ ಬೆಳೆದ್ರು ಸಿಕ್ಕಾಪಟ್ಟೆ ಬೆಳಿಬೇಕು ಅಂತ, ಸಿಕ್ಕಾಪಟ್ಟೆ ಬೆಳಿಬೇಕು ಅಂತ ಅಂತ ಅನ್ಕೊಂಡು ಶಂಕರಣ್ಣ ಈಗ ಏನೇನು ಮಾಡಬಾರ್ದು ಅದೆಲ್ಲಾನು ಮಾಡ್ತಾ ಇದ್ವಿ ನಾವು. ಏನೇನ್ ಸಿಗ್ತದೆ ಎಲ್ಲಾನು ತಂದ ಹಾಕೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ವಿ. ಇನ್ ನಂಬ್ತೀವ ಬಿಡ್ತೀವೋ, ಮೊನ್ನೆ ಅರಸಿಕೆರೆ ಕಡೆಗೆ ಹೋಗಿದ್ದೆ ಶಂಕರಣ್ಣ ನಾನು. ನೋಡು, ಒಂದು ಈಗ ದಾಳಿಂಬೆ ಬೆಳೆ ಮಾಡ್ತಾರಲ್ಲಪ್ಪ, ಅದ ಮೊದ್ಲು ಎಲೆ ಉದುರ್ಸಕ್ಕೆ ಒಂದು ಔಷಧಿ ಹೊಡಿತಾರೆ. ಎಲೆ ಪುಟ್ಟಕ್ಕೆ ಉದುರೋಬೇಕು, ಎಲೆ ಉದುರು ಮತ್ತ ಹೊಸ ಚಿಗರು ಬರ್ಬೇಕು, ಹೊಸ ಚಿಗರು ಬರಬೇಕು, ಹೊಸ ಚಿಗರಲ್ಲೇ ಹಣ್ಣು ಬಿಡೋದಂತೆ. ಅದಕ್ಕೋಸ್ಕರ ಎಲೆನೇ ಎಲ್ಲ ಪುಟ್ಟಕ್ಕೆ ಉದುರಿಸ್ಬಿಡ್ತಾರೆ. ಅಂದ್ರೆ ಔಷಧಿ ಹೊಡೆದು, ಔಷಧಿ ಹೊಡೆದ್ಬಿಟ್ಟು ದಾಳಿಂಬ್ರೆ ಫಸ್ಟ್ ಉದುರಬೇಕು ಎಲೆ, ಆಮೇಲೆ ಹೊಸ ತಗೊಂಡ್ಬಂದಿದೀನಿ. ಇದೇನ್ ತೋಟ ಹಿಂಗೆ ಇನ್ನು ಬೇಸ್ಗೆನೆ ಬಂದಿಲ್ಲ, ಈ ಮಟ್ಟಕ್ಕಾಗೈತಲ್ಲ ಅನ್ನೋ ತರ ಕಂತಿ ಅದೇನು ಬೋಳ್ ಬಳಕೈತೆ ಅಂತ ಅನ್ಕೊಂಡು ಅದ್ ನೋಡಿದ್ರೆ ಔಷಧಿ ಹೊಡೆದ್ಬಿಟ್ಟು ಎಲೆ ಉದುರಿಸಿರೋದು. ಎಲೆ ಉದುರ್ಸಕ್ಕೊಂದು ಹೊಡಿತಾರ, ಎಲೆ ಬರ್ಸಕ್ಕೊಂದು ಹೊಡಿತಾರ, ಆಮೇಲೆ ಆಯ್ತಾ, ಆಮೇಲೆ ಹೂ ಬಿಡಕ್ಕೊಂದು ಹೊಡಿತಾರೆ, ಆ ಹೂ ಕಟ್ಟಕ್ಕೊಂದು ಹೊಡಿತಾರೆ, ಆ ಕಾಯಿ ಕಟ್ಟಕ್ಕೊಂದು ಹೊಡಿತಾರೆ. ಆಯ್ತಾ, ಕಾಯಿ ಉಳಿಸ್ಕೊಳಕ್ಕಂತವೇ ಯಾವ್ಯಾವ್ದು ಹೊಡಿಬಾರ್ದು ಅದೆಲ್ಲದನ್ನು ಹೊಡಿತಾರೆ. ದಾಳಿಂಬ್ರೆ ತಿನ್ಬೇಕಾ ಬೇಡವಾ? ಆಮೇಲೆ ಹೇಳ್ತೀನಿ, ಹಿಂಗೆಲ್ಲ ಮಾಡ್ಕೊಂಡು ಈ ಬಣ್ಣ ಬರ್ಬೇಕಲ್ಲಪ್ಪ, ಅದು ದಾಳಿಂಬೆ ಕೆಂಪು ಕೆಂಪಗೆ ದಾಳಿಂಬೆ ದಾಳಿಂಬೆ ಬಣ್ಣವೇ ಇರ್ಬೇಕಲ್ಲ, ಅದು ಬರಕ್ಕೊಂದು ಹೊಡಿತಾರೆ. ಇಷ್ಟೆಲ್ಲ ಹೊಡೆದ್ಬಿಟ್ಟ ಅಂದ್ರೆ ಈಗ ಎಲ್ಲದಕ್ಕೂ ಅವೆ, ಹೂ ಬಿಡೋದಕ್ಕೂ ಐತೆ, ಹೂ ಬಚ್ಚದಕ್ಕೂ ಐತೆ, ಎಲೆ ಉದುರ್ಸೋದಕ್ಕೂ ಐತೆ, ಇಷ್ಟೆಲ್ಲ ಹೊಡಿತಾವ್ರೆ. ಇಷ್ಟೆಲ್ಲ ಹೊಡೆದು ಬೆಳೆ ಹೆಂಗಿರ್ಬೇಕು ಮತ್ತದು ಹೆಂಗಿರ್ಬೇಕು ತಾನೆಯ, ಔಷಧಿಯಿಂದ ಇರ್ತದ ಅಷ್ಟೇ. ಅದಕ್ಕೆ ನೋಡು, ಈಗ ಎಲ್ಲಾವ್ದು ಜಾಸ್ತಿ ಮಾಡ್ಬೇಕು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ಕೊಂಡಿರ ಅಂತ ಅವಾಂತರ. ಈಗ ಎಲ್ಲಾರ್ಗು ಗೊತ್ತೈತೆ ಶಂಕರಣ್ಣ, ಈಗ ಸಾವಯವ ಕೃಷಿ ಸಾವಯವ ಉತ್ಪನ್ನ ಇದನ್ನ ಜಾಸ್ತಿ ಬಳಕೆ ಮಾಡ್ಬೇಕು ಅನ್ನೋದು ಒಂದು ಅವೇರ್ನೆಸ್ ಬಂದ್ಬಿಟ್ಟೈತಿ. ಅದ್ರಲ್ಲೂ ಇತ್ತೀಚೆಗೆ ಈ ಇದು ಬಂದ್ಬಿಡ್ತಲ್ಲಪ್ಪ, ಕರೋನಾ ಬಂತಲ್ಲ, ಕರೋನಾ ಬಂದ್ಮೇಲಂತೂ ಇದ್ರದ್ದು ಜಾಸ್ತಿ ಆಗ್ಬಿಟ್ಟೈತೆ. ಈ ಜೈವಿಕ ಪದಾರ್ಥಗಳದ್ದು ಬೇಡಿಕೆ ಜಾಸ್ತಿ ಆಗೈತೆ. ಈಗ ಯಾವ್ದಕ್ಕೆ ಬೇಡಿಕೆ ಇರ್ಲಿ ಶಂಕರಣ, ಬೇಡಿಕೆ ಇತ್ತು ಅಂತ ಅಂತ ಅಂದ್ರೆ ಮಾರಾಟ ಮಾಡೋರು ಜಾಸ್ತಿ ಆಯ್ತಾರೆ. ಆಯ್ತಾ, ಮೋಸ ಮಾಡೋರು ಜಾಸ್ತಿ ಆಗ್ಬಿಡ್ತಾರೆ. ಅದು ಬಿಟ್ಟರೆ ಅದನ್ನೇ ಕೇಳುವ ಅಂತಿದೆ ಅಣ್ಣಯ್ಯ, ಮೋಸ ಮಾಡೋರು ಜಾಸ್ತಿ ಆಯ್ತಾರೆ. ಈಗ ನೀನ್ ಯಾವ್ದೋ ಒಂದ್ ಬೆಳಕಂತ ಅಂಬತ್ತೀಯ ಅಣ್ಣಯ್ಯ, ಇದು ಸಾವಯವದಲ್ಲಿ ಬೆಳೆದಿದ್ದ ನಾನು ಅಂತ ಅಂದ್ರೆ ಸುಮ್ಮನೆ ತಿನ್ಬೇಕು ನಾನು. ಗೊತ್ತು ಮಾಡದೆ ಹಿಂಗೆ ಪರ್ದಾಡ್ಕೊಂಡ್ ಇಬ್ರು ನೋಡ್ತಾ ಇವ್ನಿ ಅಂತಂದ್ರೆ ಕಂಡಿಡಿಯದಂಗಪ್ಪ, ನಾನ್ ಹೇಳ್ದಂತ ನೀ ತಗೋಬಹುದು, ನೀನ್ ಹೇಳ್ದಂತ ನಾ ತಗೋಬಹುದು, ಗೊತ್ತಿಲ್ದಾರ ನಾವ್ ತಗ ಬಂದ್ಬಿಟ್ಟು ಇದು ಇದ್ರಲ್ಲೇ ಬೆಳ್ದಿದೀನಿ ಅಂತ ಹೆಂಗಪ್ಪ ನಂಬುದು? ಇದು ಬಾರಿ ಕಷ್ಟದ್ದು. ಈಗ ಅದಕ್ಕೆ ಅವರು ಕಂಡಿಡ್ಕೊಂಡವ್ರೆ ಎಂತದ ಈಗ ಕೇಳ್ತಾರೆ ನನ್ನಂತರ ನಿನ್ನಂತರ, ಇದು ಸಾವಯವ ಅಂತ ಹೇಳ್ತಿದ್ಯಲ್ಲ, ಸಾವಯವದಲ್ಲೇ ಬೆಳೆದಿದ್ದ ಇದು, ಅದಕ್ಕೇನ್ ಗ್ಯಾರಂಟಿ? ಗ್ಯಾರಂಟಿ ಏನು ಅಂತ ಕೇಳಿದ ತಕ್ಷಣ ಏನ್ ಮಾಡ್ತಾರೆ, ಒಂಚೂರು ಮುರಿದು ಕೊಟ್ಬಿಡ್ತಾರೆ, ರುಚಿ ನೋಡಿ ಅಂತ. ನಾಟಿ ಇದ್ದಂಗ ಐತೆ ಅಂತ. ರುಚಿ ಯಾವ್ದು ಏನ್ ಬೇಕಾದ್ರೂ ಮಾಡಬಹುದು, ನನಗೆ ಗೊತ್ತಲ್ಲ. ಈಗ ಮನೆ ಊಟಕ್ಕಿಂತಲೂ ಹೋಟೆಲ್ ಜಾಸ್ತಿ ರುಚಿ ಇರ್ತದೆ, ತಿಂದ ಮೇಲೆ ಅದ್ರ ಕತೆ ಏನು ಅಂತ ಗೊತ್ತಾಗುತ್ತೆ. ಆಯ್ತಾ, ಹಿಂಗೆ ಮಾಡ್ಕೊಂಡು ಈಗ ಅದಕ್ಕೆ ದೃಢೀಕರಣ ಅಂತ ಒಂದು ಬಂದ್ಬಿಟ್ಟೈತೆ ಶಂಕರಣ. ಏನಂದ್ರೆ ಈ ದೃಢೀಕರಣ ಅಂತವ ಅಂತ ಅಂದ್ರೆ ಸರ್ಟಿಫಿಕೇಶನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಸತ್ಯವಾಗ್ಲು ಇದು ಸಾವಯವದಲ್ಲೇ ಬೆಳೆದಿದ್ದ ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ ನಾವು ಸರ್ಟಿಫಿಕೇಟ್ ಅಂದ್ರೆ ಇದನ್ನ ಎಸ್ ಎಲ್ ಸಿ ಓದಿದ್ಯಪ್ಪ, ಎಸ್ ಎಲ್ ಸಿ ಓದಿನ ನಾನು ಅಂತೀಯ, ಏನ್ ಗ್ಯಾರಂಟಿ ಅದಕ್ಕೆ? ನನ್ನ ಹತ್ರ ಮಾಸ್ ಕಾರ್ಡ್ ಸರ್ಟಿಫಿಕೇಟ್ ಎಲ್ಲ ಇಲ್ವಾಣೆ ಅಲ್ವಾ? ನಾನ್ ತಗೊಳಕ್ ಹೊಜಿ ಕಷ್ಟಪಟ್ಟಿದ್ದೀನ, ಮೊದಲ ಸರಿ ವಾಶ್ ಔಟ್ ಆಯ್ತು, ಆಮೇಲೆ ಒಂದೊಂದೊಂದೊಂದೇ ಪಾಸ್ ಮಾಡ್ಕೊಂಡೆ. ಏನೆಲ್ಲ ಒಂದು 7-8 ವರ್ಷ ಆಯ್ತು ಕಂದ್ ಬಿಡು. ಆಯ್ತು, ಆಮೇಲೆ ಸಿಕ್ಕಿದ್ ನನಗೆ ಸರ್ಟಿಫಿಕೇಟ್. ಇದುವೆ ಹಂಗೆ ಈ ಸಾವಯವದ್ದುವೆ ದೊಡ್ಡ ಒಂದು ಸರ್ಟಿಫಿಕೇಟ್ ಅಂತ ಹೇಳಿ ಬಂದ್ಬಿಟ್ಟೈತೆ. ಅಂದ್ರೆ ತಕ್ಷಣಕ್ಕೆ ಸಿಗಕಲ್ಲ ಅಂದ್ರೆ ಅದ್ ಹೇಳ್ತೀನಿ, ಕತೆ ಹೇಳ್ತೀನಿ ಅಂದ್ರೆ ನೀನ್ ಮಾಡ್ತೀನಿ ಅಂತ ಶುರು ಮಾಡ್ಕೋಬೇಕು, ಸಾವಯವದಲ್ಲೇ ಬೆಳಿತೀನಿ ಅಂತೇಳಿ ಮನ್ಸ್ ಮಾಡಿ ಶುರು ಮಾಡ್ಕೋಬೇಕು, ಶುರು ಮಾಡ್ಕೋಬೇಕು. ಈಗ ದೊಡ್ಡ ಸಮಸ್ಯೆ ಇದ್ದಿದ್ದ ಅದೇ, ಈಗ ಸಾವಯವದಲ್ಲಿ ನಾವ್ ಬೆಳಿತೀವಿ, ಅದ ಸರ್ಟಿಫಿಕೇಟ್ ಮಾಡ್ಸೋದ್ ಹೆಂಗೆ ಅಂತ ಸುಮಾರು ಜನ ಪ್ರಶ್ನೆ ಕೇಳೋದು. ಅದಕ್ಕೆ ನಮ್ಮ ಹತ್ರ ಉತ್ತರ ಇರಲಿಲ್ಲ. ಆಯ್ತಾ, ಅದಾದ್ಮೇಲೆ ಈಗ ಬೆಳೆದನ್ನ ಬೆಳೆದ್ಬಿಡ್ತೀವಿ, ಈಗ ಸಾವಯವ ಅಂತ ಮಾರಾಟ ಮಾಡೋದಿಲ್ಲ, ಅದಕ್ಕೇನ್ ಬೇರೆ ಮಾರ್ಕೆಟ್ ಆಯ್ತಾ ಅಂತ ಕೇಳೋದು, ಅದಕ್ಕೂ ಉತ್ತರ ಇರಲಿಲ್ಲ. ಈಗ ಅದಕ್ಕೆಲ್ಲ ಪರಿಹಾರ ಅನ್ನಂಗ್ ಶಂಕರಣ, ಈ ಸರ್ಟಿಫಿಕೇಟೇಷನ್ ಅನ್ನೋದು ಬಾರಿ ಹಿಂದೆನೆ ಬಂದ್ಬಿಡ್ತು. ಹೌದಾ? ಅಲ್ಲೇ ಒಂದು 10-15 ವರ್ಷ 20 ವರ್ಷದಿಂದಲೇ ಬಂತು, ಆದ್ರೆ ಸಿಕ್ಕಾಬಿಟ್ಟು ದುಬಾರಿ ಆಗಿತ್ತು. ಸರ್ಟಿಫಿಕೇಟ್ ಮಾಡಿಸ್ಕೊಳಕ್ಕೆ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಅಂತ ಅಂತ ಅಂದ್ರೆ ಇಷ್ಟು ದುಡ್ಡು ಕಟ್ಟಿ ಅಂತ ಅಂತ ಅಂದರು. ಆಮೇಲೆ ಅವ್ರು ಏನೇನೋ ಪ್ರೊಸೆಸಿಂಗು ಅದು ಇದು ಅಂತ ಅನ್ಕೊಂಡು ಮಾಡೋರು, ಇದು ಬಾರಿ ಕಷ್ಟ ಆಗೋದು. ಈಗ ನೋಡು, ನಮ್ಮ ಹಾಸನದಲ್ಲಿ ಈ ಇದೈತಲ್ಲಪ್ಪ ನಮ್ದು ಪಶುವೈದ್ಯಕೀಯ ಮಹಾವಿದ್ಯಾಲಯ, ವೆಟರ್ನರಿ ಕಾಲೇಜು, ಅದೇ ದನ ಕುರಿ ದನಿನ ಆಸ್ಪತ್ರೆದು ಕಾಲೇಜು ಬರ್ತದಲ್ಲ, ಕಾಲೇಜು ಅಲ್ಲಿ ಒಂದ ಸಾವಯವ ದೃಢೀಕರಣ ಕೇಂದ್ರ ಅಂತ ಶುರು ಮಾಡ್ಬಿಟ್ಟವ್ರೆ. ಕೇಳ್ಬಿನಕ್ಕ, ಇದು ಎಂತ ಕೇಂದ್ರ? ಸಾವಯವ ದೃಢೀಕರಣ ಕೇಂದ್ರ. ಅಂದ್ರೆ ಅವ್ರು ಬಂದು ನನ್ನ ಜಮೀನ ಪರೀಕ್ಷೆ ಮಾಡ್ಬಿಟ್ಟು ನನಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ನಂಗರೆ ಅಂದ್ರೆ ಅದು ಶುರು ಮಾಡ್ಕೊಂಡವ್ರೆ. ಈಗ ಮೊದ್ಲೆಲ್ಲ ನಮಗೆ ಬೇಕಾಗಿತ್ತು ಅಂತ ಅಂತಂದ್ರೆ ಬೆಂಗಳೂರಿಗೋ ಮೈಸೂರಿಗೋ ಬಾಂಬೆಗೋ ಡೆಲ್ಲಿಗೋ ಹೋಗ್ಬೇಕಾಯ್ತು, ನಮಗೆ ಇದ ದೃಢೀಕರಣ ಮಾಡ್ಕೊಡಿ ಸರ್ಟಿಫಿಕೇಶನ್ ಮಾಡ್ಕೊಡಿ ಅಂತ ಅಂತ ಅಂದ್ರೆ ಅವರು ಅವ್ರಿಗೆ ಟೈಮ್ ಬಂದಾಗ ಬಂದು ಮಾಡಿ ಏನೋ ಒಂದು ಮಾಡ್ಕೊಡೋರು. ಈಗ ಇಲ್ಲಿ ಹಾಸನದಲ್ಲಿ ಶುರು ಮಾಡ್ಬಿಟ್ಟವ್ರು. ಸಿಹಿ ಸುದ್ದಿ ಸಿಹಿ ಸುದ್ದಿ. ಸಾವಯವ ಜಮೀನು ಅಂತ ದೃಢೀಕರಣ ಆಗ್ತಿದ್ದಂಗ್ಲಯ್ಯ ಸಂಕ್ರಣ ಸಾವಯವ ರೈತ ಆಗೋಗ್ಬಿಡ್ತಾನೆ. ಸಾವಯವ ರೈತ ಆಗ್ಬಿಡ್ತಾನೆ ಯಾಕೆ ಅಂತಂದ್ರೆ ಹಣೆಯ ಆಗ್ಲೇ ಒಂದು ವಿಚಾರವ ಹೇಳ್ದ, ಅವನು ಎಸ್ ಎಲ್ ಸಿ ಒಂದೇ ಸಲ ಪಾಸ್ ಮಾಡ್ಕೊಳ್ಳಿಲ್ಲ, ಹಂತಂತವಾಗಿ ಮಾಡದೆ ಅಂತಂತವ. ಹಂಗೆ ಈಗ ನಾನು ನಾಳಿಕೆ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ನಂದು ಸಾವಯವ ಕೊಡ್ರಿ ಅಂತ ಕೊಟ್ಬಿಡ್ತಾರ? ಟೈಮ್ ತಗತ್ತದಲ್ವಾಣೆ. ಈಗ ಇದು ಆಗೈತಲ್ಲ, ಇದು ನಮಗೆ ದೊಡ್ಡ ಸಂತೋಷ ಅಂತ ಹೇಳಿತ್ತು. ಯಾಕೆ ಅಂತ ಅಂತಂದ್ರೆ ಮೊದ್ಲೆಲ್ಲ ಅಲ್ಲಿಗೆ ಹೋಗ್ಬೇಕಾಯ್ತು, ಈಗ ನನಗೂ ನಿನಗೂ ಸಾವಯವ ಕೃಷಿಯಲ್ಲಿ ಭಾರಿ ಆಸಕ್ತಿ ಇರೋದ್ರಿಂದ ಶಂಕರಣ್ಣ ನಾವ್ ಇಲ್ಲೇ ಮಾಡಿಸ್ಕೋಬಹುದು ಆಯ್ತಾ. ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ವ್ಯವಸ್ಥೆ ಒಳಗಡೆ ಈ ದುಡ್ಡು ದುಬಾರಿ ಯಾಕೆ ಆಯ್ತಿತ್ತು ಅಂತ ಅಂತಂದ್ರೆ ಸಾವಯವ ದೃಢೀಕರಣ ತಗೊಳ ಅಂತ ಬೇರೆ ಬೇರೆ ಕಂಪನಿಯವರು ಅವ್ರಿವರು ಮಾಡೋರು, ಖಾಸಗಿರು ಮಾಡೋರು. ಖಾಸಗಿ ಅಂತ ಸಾಮಾನ್ಯವಾಗಿ ದುಬಾರಿ ಇರ್ತದೆ, ಸಿಕ್ಕಾಬಟ್ಟೆ ರೇಟ್ ತಗತ್ತಾರಂತ. ಆಯ್ತಾ, ಸರ್ಕಾರದ್ದು ಅಂತ ಸರ್ಕಾರದ ದುಡ್ಡು ಇರುತ್ತೆ, ಆಮೇಲೆ ಅವ್ರದೇ ಆದಂತ ಬೇರೆ ಬೇರೆ ತರದ ಮಾನದಂಡ ಇರ್ತದೆ. ಆಮೇಲೆ ಸಾಮಾನ್ಯ ರೈತರಿಗೆ ಸ್ವಲ್ಪ ಕಡಿಮೆ ದುಡ್ಡಿನಲ್ಲೇ ಮಾಡ್ಕೊಡ್ಬೇಕು ಅನ್ನೋದು ಇರ್ತದ. ಆ ಒಂದು ಉದ್ದೇಶದಿಂದವ ಇಲ್ಲಿ ಮಾಡೋರಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಎರಡೇ ಅಂತಿರೋದು ಸರ್ಕಾರಿ ವ್ಯವಸ್ಥೆ ಒಳಗಿರೋಂತವು. ಹಾಸನ ಬಿಟ್ಟು ಇನ್ನೊಂದೆಲ್ಲೈತೆ? ಬೆಂಗಳೂರಲ್ಲಿ ಐತೆ ಇನ್ನೊಂದು, ಅದು ಕೃಷಿ ಇಲಾಖೆಯಲ್ಲಿ ಇರೋದಂತೆ ಬೆಂಗಳೂರಲ್ಲಿ. ಅದ್ ಬಿಟ್ರೆ ಹಾಸನದಲ್ಲೇ ಅದೇ, ಇದು ನಮ್ಮ ದನಿನ್ ಹಾಸ್ಪಿಟಲ್ ಕಾಲೇಜ್ ಐತಲ್ಲ, ಅಲ್ಲಿ ಕಾಲೇಜ್ ಐತಲ್ಲ, ಅಲ್ಲಿ ನೋಡಪ್ಪ ನಮ್ಮ ಹಾಸನವ ಮಾಡ್ಕೊಂಡವ್ರೆ. ಈಗ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದ್ರದ್ದು ಉಪಯೋಗಗಳು ಪಡ್ಕೋಬೇಕು ಅಂತ ಅಂತಂದ್ರೆ ಶಂಕರಣ್ಣ, ಅಲ್ಲಿ ಹೋಗ್ಬಿಟ್ಟು ಒಂದ್ ಅರ್ಜಿ ಕೊಡ್ಬೇಕಂತೆ. ಓ ಅಂದ್ರೆ ಈಗ ಎಲ್ಲದೂ ಏನೇ ಒಂದ್ ಕೆಲಸ ಮಾಡೋದಕ್ಕೂ ಅರ್ಜಿ ತಗತ್ತಾರಲ್ಲ, ಹಂಗೆ ನಾನು ಒಂದ್ ಅರ್ಜಿ ಕೊಡ್ಬೇಕು. ಅರ್ಜಿ ಅಂತ ಅಂತಂದ್ರೆ ಈಗ ಎಲ್ಲ ಆನ್ಲೈನ್ ಅರ್ಜಿಗಳು, ಮೊದ್ಲಂಗೆ ಬರ್ಕೊಡು ಸೈನ್ ಮಾಡು ಅಂತವೆಲ್ಲ ಇಲ್ಲ. ಈಗ ನೀನ್ ಇದೆಯಲ್ಲ ಬಿಡು, ಯಾವ ಲೈನ್ ಆದ್ರೂ ಹೋಗ್ಬಿಟ್ಟು ಕೂತ್ಕೊಬಿಟ್ರೆ ಕೇಳ್ತಾರೆ ಹೆಸರೇನು, ಎಷ್ಟ್ ಜಮೀನ್ ಐತೆ, ಪಾಣಿ ಯಾರ ಹೆಸರಲ್ಲಿ ಐತೆ, ಏನೇನ್ ಬೆಳೀತಾ ಇದ್ರ, ಎಷ್ಟ್ ದನ ಕರುಗಳು ಸಾಕೊಂಡಿದ್ರಿ, ಎಷ್ಟು ವರ್ಷದಿಂದ ಸಾವಯವ ಮಾಡ್ತಿದ್ರಿ, ಅದೆಲ್ಲಾನು ಅವರೇ ಟಿಕ್ ಮಾಡ್ಕೊಬಿಡ್ತಾರೆ. ಈಗೇನ್ ಕೂತ್ಕೊಂಡು ಮೊಬೈಲ್ ಅಲ್ಲೇ ಮಾಡ್ಬಿಡೋದಲ್ಲ ಶಂಕರ್. ಅದಕ್ಕೆ ನೀನ್ ಇದ್ಮೇಲೆ ಯಾಕೆ ಹೇಳ್ತೇನೆ, ಏನೇನ್ ನಮ್ಮ ದಾಖಲಾತಿ ತಗತ್ತಾರೆ ಅಂತ. ಇದು ದಾಖಲಾತಿ ಅಂತ ಅಂದ್ರೆ ಒಂದು ಪಾಣಿ ತಗ, ನಿಮ್ಮ ಆಧಾರ್ ಕಾರ್ಡ್, ಒಂದ್ ಫೋಟೋ, ಇಷ್ಟ ತಗೊಂಡು ಹೋದ್ರೆ ಸಾಕು. ನಮ್ದು ಬ್ಯಾಂಕ್ ಇಂದ ಪಾಸ್ಬುಕ್ ಅವೆಲ್ಲ ಯಾಕೆ ಬೇಕು? ನೀನ್ ದುಡ್ಡು ಜಾಸ್ತಿ ದುಡಿಯಕ್ಕೆ ಅನುಕೂಲ ಮಾಡ್ಕೊಡ್ತಾ ಇರೋದು. ನೀವಿಬ್ರು ಹೋದ್ರೆ ನಂದು ಹಸಿ ಮಾಡಿಸ್ಬಿಡಿ, ಇನ್ನು ಕರ್ಕೊಂಡು ಹೋಯ್ತು ಜೊತೆಲಿ, ನಿನ್ ಬಿಟ್ಟು ಹೋಗಕ್ಕಾಯ್ತದ? ಅಲ್ಲ, ಮೀನ ಕಿಲ್ದನೆ ನಾವು ಪ್ಯಾಟೆ ಸುತ್ತೋದು ಅಂತಂದ್ರೆ ಅದು ಯಾವ ತರ ಆಯ್ತದ ಅಣ್ಣ? ಹೋಗ್ಬಿಟ್ಟಲ್ ಮತ್ ಬೆಳಗ್ಗೆ ತಿಂಡಿ ಕೊಡ್ಸರ ಯಾರು, ನಮಗೆ ಮಧ್ಯಾಹ್ನ ಊಟ ಊಟ ಬಿಡ್ಸರ ಯಾರು? ಅವಳು ಬುತ್ತಿನ ತಂದ್ಬಿಡ್ತಾಳ ಹಂಗಂದ್ರೆ ಸಾಕು. ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಮಜ್ಜಿಗೆ ತಗ ಬತ್ತೀನಿ ಸುಮ್ನಿರು. ಹಿಂಗೆ ಅದು ಹೋಗ್ಬಿಟ್ಟು ಕೊಟ್ಬಿಟ್ರೆ ಶಂಕರಣ್ಣ, ಅವರು ಅದೆಲ್ಲ ತಗೊಂಡು ಒಂದಿವ್ಸ ಬತ್ತರಂತೆ. ಅಂದ್ರೆ ಕಾಲೇಜಿಂದವ ನಮ್ ಜಮೀನ್ ನೋಡಕ್ಕೆ, ಜಮೀನ್ ನೋಡಕ್ಕೆ. ಜಮೀನು ಅಂತ ಅಂದ್ರೆ ನಾವು ಅವತ್ತು ಏನ್ ಅರ್ಜಿ ಕೊಟ್ಟಾಗ ಬೆಳಿತಾ ಇರ್ತೀವೋ ಅದೇ ಬೆಳೆ ಬೆಳಿತವ್ರ, ಬೇರೆದ್ ಬೆಳಿತವ್ರ, ಪರೀಕ್ಷೆ ಮಾಡಕ್ಕೆ ಹೆಂಗ್ ಬೆಳಿತವ್ರೆ, ಈಗ ಬೇರೆ ಜಮೀನ್ಗೂ ಇವ್ರ ಜಮೀನ್ಗೂ ಎಷ್ಟೆಷ್ಟು ದೂರ ಐತೆ. ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕ್ತಾ ಇರ್ಬೋದು, ಪಕ್ತರ್ ಹಾಕ್ಬೇಕಲ್ಲ. ಆಮೇಲೆ ನೋಡು, ಈಗ ಈ ರಾಸಾಯನಿಕ ಗೊಬ್ಬರ ಹಾಕ್ತಾ ಇರೋದು, ಕೀಟನಾಶಕಗಳನ್ನ ಬಳಕೆ ಮಾಡ್ತಾ ಇರೋದು, ಇದನ್ನೇ ಸಾವಯವ ಅಂತ ಅನ್ಕೊಂಡಿದ್ವಿ ನಾವು. ಇದು ಅಷ್ಟೇ ಅಲ್ಲ, ಒಂದ್ ಸಾವಯವ ಅಂತ ಸಾವಯವಕ್ಕೆ ಅದರದೇ ಆದ ವಿಸ್ತಾರವಾದಂತ ಒಂದು ಇದಿದೆ ಶಂಕರಣ. ಅರ್ಥ ಅರ್ಥ ಏನು ಅಂತ ಅಂದ್ರೆ, ಈಗ ನಾವು ಬೆಳೀತಾ ಇರೋಂತ ಮಣ್ಣು ಅದ್ರ ಆರೋಗ್ಯ ಚೆನ್ನಾಗಿರ್ಬೇಕಂತ. ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣು ಸದೃಢವಾಗೈತಾ ಬೆಳೆ ಬೆಳೆಯಕ್ಕೆ. ಆಗ್ಲೇ ಹೇಳಿದ್ನಲ್ಲ, ಪಾಣಿನಲ್ಲಿ ತಗಬೇಕು ಅಂತ. ಅದ್ರ ಜೊತೆಗೆ ನಮ್ದು ಸಾಯಿಲ್ ಹೆಲ್ತ್ ಕಾರ್ಡ್ ಐತಲ್ಲ, ಮಣ್ಣು ಪರೀಕ್ಷೆ ಚೀಟಿ ಚೀಟಿ ಅದನ್ನು ತಗೊಂಡು ಹೋಗ್ಬೇಕಂತ ಜೊತೆಗೆ. ಅದ್ರಲ್ಲಿ ಇರ್ತದಲ್ಲ ಏನೇನೋ ಅಂತ ಹೇಳ್ಬಿಟ್ಟು, ನನ್ನ ಮಣ್ಣು ಹೆಂಗೈತೆ ಹೆಂಗೈತೆ, ಪೋಷಕಾಂಶ ಐತೆ ಐತೆ ಅಂತ ಹೇಳ್ಬಿಟ್ಟು ಸದೃಢವಾಗಿ ಐತೋ ಇಲ್ವೋ ಅಂತಂತವ. ಹೌದು, ಅದನ್ನು ಕೊಡ್ಬೇಕಂತೆ, ಇದನ್ನೆಲ್ಲ ನೋಡ್ತಾರ ಅವರು. ಆಮೇಲೆ ನಾವು ಸಾವಯವ ಅಂತ ಅಂತಂದ್ರೆ ಬರೀ ರಾಸಾಯನಿಕ ಹಾಕ್ಲಿಲ್ಲ, ಕೀಟನಾಶಕ ಹಾಕ್ಲಿಲ್ಲ ಅಷ್ಟೇ ಅಲ್ಲ, ನಾವು ನೈಸರ್ಗಿಕವಾಗಿರೋಂತ ಒಂದು ಮರ ಗಿಡಗಳು ಏನವೋ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಜಮೀನ. ಮರ ಗಿಡಗಳು ಏನವೋ ಅವಕ್ ತೊಂದ್ರೆ ಕೊಡಬಾರ್ದಂತೆ. ಮರ ಗಿಡಕ್ಕೂ ತೊಂದ್ರೆ ಕೊಡಂಗಿಲ್ಲ. ನಮ್ ಧರ್ಮಣ್ಣ, ಯಾವ ಧರ್ಮಣ್ಣ ಹೇಳು, ಪಂಕ್ರೋಳಿ ಧರ್ಮಣ್ಣ ಅದನ್ನೇ ಮಾಡ್ತಾ ಇರೋದು. ಅದು ಏನು ತೊಂದ್ರೆ ಮಾಡಂಗಿಲ್ಲ ಅಂತೆ, ತೊಂದ್ರೆ ಮಾಡ್ದಂಗ ನಾವು ಬೆಳಿಬೇಕು. ಅದಷ್ಟೇ ಅಲ್ಲದೆ ನಮ್ ಜಮೀನಲ್ಲಿ ಅಥವಾ ನಮ್ ಜಮೀನ್ ಸುತ್ತಮುತ್ತವ ಏನ್ ಪ್ರಾಣಿ ಪಕ್ಷಿಗಳು ಇರ್ತಾವ ಅವಕ್ಕೂ ತೊಂದ್ರೆ ಆಗ್ಬಾರ್ದು. ಅವ್ಯಾವಕ್ಕೂ ತೊಂದ್ರೆ ಕೊಡಬಾರ್ದು ಅಂತ ಅಂದ್ರೆ ನಾನು ಯಾವುದೇ ತರದ ರಾಸಾಯನಿಕಗಳನ್ನ ಬಳಕೆ ಮಾಡಬಾರ್ದು. ಆಯ್ತ, ಆಯ್ತಾ, ಆಮೇಲೆ ನನ್ ಜಮೀನು ಅಂತವಕ್ಕೆಲ್ಲವ ಆಶ್ರಯ ತಾಣ ಆಗಿರ್ಬೇಕು. ಅಂದ್ರೆ ಮರಗಿಡಗಳನ್ನ ಬೆಳೆಸಿರ್ಬೇಕು, ಮರಗಿಡಗಳಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು, ಹಕ್ಕಿ ಪಕ್ಷಿಗಳು ಇದ್ರೆ ಅವ್ರು ಅದಲ್ಲೇ ಉಳಿಯ ಬಿಟ್ಕೊಳ್ಳಕ್ಕೆ ವ್ಯವಸ್ಥೆ ಇರಬೇಕು, ಅವುಗಳಿಗೆ ತೊಂದರೆ ಆಗ್ದಂಗ್ ನಾವ್ ನೋಡ್ಕೋಬೇಕು. ಇದ್ರಿಂದ ಏನಾಯ್ತದ ಹೇಳು, ನಮ್ ಪಕ್ಷಿ ಸಂಕುಲಕ್ಕೂ ಒಂದ್ ಖುಷಿ ವಿಷಯ ಬಿಡು ಈ ತರ ಆದ್ರೆ ಅಲ್ವಾ. ಹಿಂಗೆ ಈ ತರದವೆಲ್ಲ ಮಾನದಂಡಗಳು ಸುಮಾರು ಹೇಳ್ತಾರವ್ರು, ನನಗೆ ಅವೆಲ್ಲ ಸರಿಯಾಗಿ ಗೊತ್ತಿಲ್ಲ ಶಂಕರಣ್ಣ. ಅಲ್ಲ ನೀ ತಿಳ್ಕೊಳ್ದೆ ಏನು ಹೇಳಕಲ್ಲಕಂತ ತಿಳ್ಕೊಂಡಿರ್ತೀಯ? ಏ ಅಷ್ಟಾಗಿ ಗೊತ್ತಿಲ್ಲ ನನ್ಗೆ ಅವೆಲ್ಲವ, ಗೊತ್ತು ಅದೇ ಹಿಂಗೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೇಳಿಸ್ಕೊಂಡಿರ್ತೀನಲ್ಲ ಅಂತ ಗೊತ್ತು. ಅವ್ಕೆ ಮಾನದಂಡಗಳೇ ಅಂತಲೇ ಅವಂತೆ, ಮಾನದಂಡಗಳು ಅಂತ ಅಂದ್ರೆ ಹಿಂಗೆ ಇರ್ಬೇಕು ಹಿಂಗೆ. ಈಗ ಎಫ್ ಎ ಓ ಅಂತ ಕೇಳಿದ್ದಿಲ್ಲಪ್ಪ, ಅದೇನ್ ಹೇಳು, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ. ನಾನು ಎಫ್ಪಿ ಓ ಅನ್ಕೋಬಿಟ್ಟೆ. ಎಫ್ಪಿ ಓ ಅಲ್ಲ, ಎಫ್ ಎ ಓ. ಅವರೇ ಒಂದು ಮಾನದಂಡ ಮಾಡವ್ರೆ, ಈ ಯುರೋಪಿಯನ್ ರಾಷ್ಟ್ರಗಳು ಅವರೇ ಒಂದು ಮಾನದಂಡ ಮಾಡವ್ರೆ. ಹಿಂಗ್ ಬೇರೆ ಬೇರೆ ಬೇರೆ ಬೇರೆ ಮಾನದಂಡಗಳು ಅವೆ. ಸಾವಯವ ಕೃಷಿ ಅಂತ ಅಂದ್ರೆ ಏನು, ಸಾವಯವ ಕೃಷಿಕ ಇವನು ಅಂತ ಹೇಳ್ಬಿಟ್ಟು ಗುರುತು ಮಾಡೋದು ಹೆಂಗೆ ಅಂತ ಅನ್ಕೊಂಡು ಹೇಳಕ್ಕೋಸ್ಕರ ಇವೆಲ್ಲ ಇರ ಅಂತವ. ಅದ್ರ ಪ್ರಕಾರವ ನಾವು ತಗೊಂಡೋಗಿ ಅರ್ಜಿ ಕೊಟ್ಮೇಲೆ ಅವರೆಲ್ಲ ಬಂದು ಟೆಸ್ಟ್ ಮಾಡ್ತಾರಂತೆ, ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಇವನ್ ಜಮೀನ್ ಹಿಂಗೆ ಐತೆ, ಮರಗಿಡಗಳವೆ, ಪಕ್ಷಿ ಸಂಕುಲ ಐತೆ, ಇದರಿಂದ ಯಾವ್ದೇ ತೊಂದರೆ ಆಯ್ತಿಲ್ಲ, ಅಕ್ಕಪಕ್ಕದಲ್ಲೂ ಯಾರು ಕೂಡ ರಾಸಾಯನಿಕಗಳನ್ನ ಬಳಸ್ದಂಗ್ ಅವ್ರೇ ಅವ್ರೇ ಅಂತ ಅನ್ಕೊಂಡು ಆಯ್ತಾ. ಇಲ್ಲಿ ಈಗ ಹಾಸನದಲ್ಲಿ ಏನು ಈ ಒಂದು ಕೇಂದ್ರ ಮಾಡೋರು ಶಂಕರಣ್ಣ, ಇದ್ರದ್ದು ಇನ್ನೂ ಒಂದು ವಿಶೇಷ ಏನು ಅಂತ ಅಂದ್ರೆ, ವಿಶೇಷ ಏನು ಅಂತ ಅಂದ್ರೆ, ಕೃಷಿ ಬೆಳೆಗಳು ಭತ್ತ, ರಾಗಿ, ಹುಳಿಕಾಳು, ತಣ್ಣಿಕಾಳು, ಅವರೆಕಾಳು, ಬೆಳೆಕಾಳು ಇವೆಲ್ಲನೂ ಬೆಳಿತೀವಲ್ಲ, ಇದಕ್ಕೂ ಅವರು ದೃಢೀಕರಣ ಮಾಡಿಕೊಡ್ತಾರೆ. ಇವೆಲ್ಲ ಬೆಳೀತಾ ಇದ್ರೆ ನಿನ್ನವೇನಾದ್ರೂ ತೋಟಗಾರಿಕೆ ಬೆಳೆಗಳಿದ್ರೆ, ತರಕಾರಿ ಬೆಳೆ ಆಗ್ಬೋದು, ತೆಂಗಿನಕಾಯಿ ಇರ್ಬೋದು, ಅಡಿಕೆ ಇರ್ಬೋದು, ಹಣ್ಣು ಹಂಪಲು, ಇದಕ್ಕೂ ಮಾಡ್ಕೊಡ್ತಾರೆ. ಇದಕ್ಕೂ ಮಾಡ್ಕೊಡ್ತಾರೆ. ಇದ್ರ ಜೊತೆಗೆ ನಿನ್ ದನಕರುಗಳ ಸಾಕೊಂಡಿದ್ರೆ, ಕುರಿ ಮೇಕೆ ಸಾಕೊಂಡಿದ್ರೆ, ನಾಯಿ ಮೊಲ ಅವು ಇವು ಸಾಕೊಂಡಿದ್ರೆ, ಅವು ಸಾವಯವ ಅಂತ ಹೇಳ್ಬಿಟ್ಟು ದೃಢೀಕರಣ ಮಾಡ್ಕೊಡ್ತಾರೆ ನೋಡು. ಇವು ಮೂರು ಬೇಕಾರೆ ಒಂದೇ ಕಡೆ ಮಾಡ್ಕೊಡ್ತಾರೆ. ಬೇರೆ ಕಡೆ ಆದ್ರೆ ಅಲ್ಲಿ ಹೋಗ್ಬೇಕಾಯ್ತು, ಇಲ್ಲಿ ಹೋಗ್ಬೇಕಾಯ್ತು, ಕೃಷಿ ಮಾಡ್ಕೋಬೇಕಾಯ್ತು. ಇಲ್ಲಿ ನೋಡು ಈ ತರ ನನಗೆ ಆಶ್ಚರ್ಯ ಆಗ್ಬಿಡ್ತು ಶಂಕರಣ್ಣ. ಈ ಏನ್ ಹೈನುಗಾರಿಕೆ ಸಾವಯವ ಅಂತ ಅಂತ ಅಂತಾರಲ್ಲ, ನಾನು ಅದನ್ನೇ ಹೇಳಕ್ಕಿದ್ದೆ. ಈ ಹಿಂದೆ ಸಾವಯವ ಹಾಲು, ಸಾವಯವ ಹಾಲು ಅನ್ನೋರಲ್ಲ, ಈಗ ಹೈನುಗಾರಿಕೆ ಅಂತ ಹಾಲಯ, ಅದಕ್ಕೂ ಹೆಂಗೆ ಸರ್ಟಿಫಿಕೇಟ್? ಅದು ಸರ್ಟಿಫಿಕೇಟ್ ಹೆಂಗೆ ಅಂದ್ರೆ ಶಂಕರಣ್ಣ, ಅದು ನೋಡು ಬಹಳ ಮುಖ್ಯವಾಗಿ ಯಾವ್ದೇ ದನಕರುಗಳಾಗಿರ್ಲಿ ಆಯ್ತಾ, ಅವಕ್ಕೆ ನಾವು ಕೊಡ ಅಂತ ಫುಡ್ ಏನ್ ಇರ್ತದ, ಹುಲ್ಲಾಗ್ಬೋದು, ಮೇವಾಗ್ಬೋದು, ಜ್ವಾಳ ಆಗ್ಬೋದು, ಅದಕ್ಕೆ ಕೂಡ ತಿಂಡಿ ಆಗ್ಬೋದು, ಇದು ಎಲ್ಲ ಸಂಪೂರ್ಣವಾಗಿ ಸಾವಯವದಲ್ಲಿ ಇರ್ಬೇಕು. ನೋಡ್ ಮತ್ತೆ ಸಂಪೂರ್ಣ ಸಾವಯವದಲ್ಲಿ ಇರ್ಬೇಕು. ಈಗ ಕೋಳಿ, ಕೋಳಿ ಮಾಂಸ ಅಂತ ಇಟ್ಕ, ಕುರಿ, ಕುರಿ ಮಾಂಸ ಅಂತ ಇಟ್ಕ, ಹಂದಿ ಮಾಂಸ ಅಂತ ಇಟ್ಕ, ಇವೆಲ್ಲದುವೇ ಸಾವಯವದಲ್ಲಿ ಇರ್ಬೇಕು. ಈ ದನಿನ ಹಾಲು ಸಾವಯವದಲ್ಲಿ ಇರ್ಬೇಕು ಅಂತ ಅಂದ್ರೆ, ಆ ಒಂದು ಪ್ರಾಣಿ ಜೀವಿತ ಅವಧಿ ಏನಿರ್ತದ, ಈಗೊಂದು 5 ವರ್ಷದ್ದು ಕರ ಅಂತ ಇಟ್ಕ, 5 ವರ್ಷ ಆಗಿರ್ತದ ಹಸಿಗೆ, 5 ವರ್ಷದಲ್ಲಿ ಅದು 3.5 ವರ್ಷ ಬರೀ ಸಾವಯವದ್ನ ತಿಂದಿರ್ಬೇಕಂತ. ಅಂದ್ರೆ ಅದಕ್ಕೀಗ 5 ವರ್ಷ ಆಗೈತೆ, 5 ವರ್ಷ ಆಗೈತೆ, ಅದಕ್ಕಿಂತ ಹಿಂದೆ 3.5 ವರ್ಷದಿಂದ ಅದಕ್ಕೆ ನಾವು ಸಾವಯವ ಪದಾರ್ಥಗಳು ತಿನ್ಸಿರ್ಬೇಕು ತಿನ್ಸಿರ್ಬೇಕು, ಅವಾಗ ಮಾತ್ರ ಸಾವಯವ. ಅದು ನಾನ್ ಸಾವಯವ ಮಾಡ್ತೀನಿ ಅಂತ ಅನ್ಕೊಂಡು ಕರ ಹಾಕಿದ್ಮೇಲೆ ಬರೀ ನಾನು ಸಾವಯವ ತಂದ ಹಾಕ್ತೀನಿ ಅಂತ ಅಂದ್ರೆ ಅದ್ ಸಾವಯವ ಹಾಕಲ್ಲ ಆಯ್ತಾ. 5 ವರ್ಷ ಆಗಿದ್ರೆ 3.5 ವರ್ಷ ಅಂತ ಅಂದ್ರೆ, ಈ 3/4 ಅಂತ ಅಂತ ಅಂತಾರೆ, 1/4 ಭಾಗ ಅದು ಸಾವಯವದಲ್ಲೇ ಬದುಕಿರ್ಬೇಕು. ನಮ್ ಹುಲ್ಲು ಏನಿರ್ತದ, ಜ್ವಾಳ ಏನಿರ್ತದ, ಮೇವೇನಿರ್ತದ, ಇವೆಲ್ಲ ಸಾವಯವದಲ್ಲಿ ಬೆಳೆದ್ರವೇ ಆಗ್ಬೇಕು. ಅದಕ್ಕೆ ಮತ್ತೆ 100-150 ರೂಪಾಯಿ ಕೊಡೋದು ಲೀಟರ್ ಸಾವಯವ ಹಾಲು ಅಂತ. ಈ ಪಾರ್ಟಿ ಕಾಸ್ಟ್ಲಿ ಆಗದಲ್ಲ, ಕಾಸ್ಟ್ಲಿ ಆಗದಲ್ಲ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಹಿಂಗೆ ಹಿಂಗೆ. ಆಮೇಲೆ ನೋಡು, ಅವಕ್ಕೂ ನೀನ್ ಹಿಂಸೆ ಕೊಟ್ಟು ಮಾಡಂಗಿಲ್ಲ ಹಾಲು ಉತ್ಪಾದನೆ ಮಾಡೋದು. ಈಗ ದನಕರುಗಳಿದ್ರೆ ನೀನು ಮೂಗ್ದರ ಹಾಕೋದು, ಕಟ್ಟೋದು, ಆ ರೊಂಡೆಲೆ ಮಲಗಿಸೋದು ಇವೆಲ್ಲ ಇಲ್ಲ. ಅಲ್ಲ, ನನಗೆ ಹಾಲು ಕರೆಯೋಕೆ ಮಿಷಿನ್ ಯೂಸ್ ಮಾಡಂಗಿಲ್ಲ ಅನ್ನೋಂಗಾರೆ? ಅಲ್ಲ, ಮಿಷಿನ್ ಯೂಸ್ ಮಾಡಬಹುದು, ಮಿಷಿನ್ ಏನ್ ತೊಂದ್ರೆ ಇಲ್ಲ. ಅವು ಒಂದ್ ಒಳ್ಳೆ ವಾತಾವರಣದಲ್ಲಿ ಬೆಳೆದಿರ್ಬೇಕು. ಅಂದ್ರೆ ನೀನ್ ಹೇಳಿದ್ರೆ ಅವ್ಕೆ ಹಿಂಸೆ ಕೊಡಬಾರ್ದು, ರೊಂಡೆ ಪಂಡೆ ಇರಬಾರ್ದು, ಅವಕ್ಕೆ ಹಗ್ಗ ಮುಗ್ದರ ಇರಬಾರ್ದು, ಅವ್ರ ಪಾಡ್ಗ ಓಡಾಡ್ಕೊಂಡಿರ್ಬೇಕು, ಒಟ್ಟಿಗೆ ಶುಚಿಯಾಗಿರ್ಬೇಕು. ಹಿಂಗಿದ್ರೆ ಅದು ಸಾವಯವ ಅಂತ ಹೇಳ್ಬಿಟ್ಟು ಅದಕ್ಕೂ ದೃಢೀಕರಣ ಪತ್ರವ ಕೊಡ್ತಾರೆ. ಈ ತರ ಇರಂತದ್ದು ಶಂಕರಣ. ಆಮೇಲೆ ನೋಡು, ಇವತ್ತು ನಮ್ಮ ದೇಶ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಈಗ ಸಿಕ್ಕಾಪಟ್ಟೆಯ ಮಹತ್ವ ಪಡ್ಕೊತೈತೆ. ಇದು ಏನು ಸಾವಯವ ಅನ್ನೋದು, ಸಾವಯವ ಅನ್ನೋದು ಡಿಮ್ಯಾಂಡ್ ಡಿಮ್ಯಾಂಡ್. ಇಡೀ ಜಗತ್ನಲ್ಲಿ ಎಷ್ಟು ದೇಶಗಳವೋ ಅಷ್ಟು ದೇಶದಲ್ಲಿ ಸುಮಾರು 190 ದೇಶಗಳು ಸಂಪೂರ್ಣ ಸಾವಯವ ಆಗ್ಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ ಅನ್ಕೊಂಡು ಮುಂದಾಗವಂತೆ. 190 ದೇಶ ಇಡೀ ಜಗತ್ತಲ್ಲಿ 72.3 ಮಿಲಿಯನ್ ಹೆಕ್ಟೇರ್ನಷ್ಟು ಭೂಮಿನ ಸಾವಯವ ಕೃಷಿಗೆ ಒಳಪಡಿಸವ್ರೆ. ಈ ತರ ಇರೋದು, ಇದು ಹಂತ ಹಂತವಾಗಿ ಹಂತ ಹಂತವಾಗಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ನೋಡ, ನಮ್ ದೇಶದಲ್ಲಿ ಅಸ್ಸಾಂ, ಅಸ್ಸಾಂನ ಸಂಪೂರ್ಣ ಸಾವಯವ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡ್ಬಿಟ್ಟು. ಹಂಗೆ ಈಗ ನಾವು ಕೂಡ ಎಲ್ಲರೂ ಹೆಚ್ಚೆಚ್ಚು ಸಾವಯವ ಸಾವಯವ ಅಂತ ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ. ಒಂದು ಜಾಸ್ತಿ ಬೇಡಿಕೆ ಇದೆ ಶಂಕರಣ್ಣ, ಆಯ್ತಾ? ನೀನ್ ಸಾವಯವದ್ದು ಅಂತ ಅಂದ್ರೆ ಇದೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕಣಪ್ಪ, ಬೇರೆ ಏನು ಬೇಡ. ನೀನ್ ಬರೀ 4 ಕೋಳಿ ಸಾಕೊಂಡು 10 ಮೊಟ್ಟೆ ತಗೊಂಡೋಗು ಸಂತೆಗೆ, 5 ನಿಮಿಷದಲ್ಲಿ ಎಲ್ಲ ಖಾಲಿ ಆಯ್ತು. ಸಂತೆಗೆ ಯಾಕೆ, ಮನೆ ಹತ್ರಕ್ಕೆ ಹುಡುಕಿ ಬರ್ತಾರ, ಹುಡುಕಿ ಬರ್ತಾರ. ಇಷ್ಟೇ ಗಾತ್ರ ಇರ್ತವೆ, 15 ರೂಪಾಯಿ. ಇಷ್ಟಪ್ಪ ಇದ್ರೆ ಇವು ಫಾರಂ ಕೋಳಿ ಮೊಟ್ಟೆಗಳು 5 ರೂಪಾಯಿ, 4 ರೂಪಾಯಿ, 7 ರೂಪಾಯಿ, ಹಿಂಗೆ ಇಷ್ಟಿರ್ತದೆ. ನಾಟಿ ಕೋಳಿ ಅಂತ ಬರೋ ಜನ. ಈ ಸಾವಯವಕ್ಕೆ ಇರೋಂತ ಮಹತ್ವ ಏನು, ಬೇಡಿಕೆ ಅಂತ ಅಂತಂದ್ರೆ ಈ ನಾಟಿ ಕೋಳಿ ನಾವು ತಿಳ್ಕೋಬಹುದು, ಆಯ್ತಾ? ಈ ತರ ಇದು ಇರೋಂಥದ್ದು. ಆಮೇಲೆ ನೋಡು, ಇಡೀ ವಿಶ್ವದಲ್ಲಿ ಈ ಭಾರತದ್ದು ಉತ್ಪನ್ನಗಳು ಅಂತ ಅಂದ್ರೆ ಅದಕ್ಕೆ ತಂದೆ ಆದ ಮಹತ್ವ ಇರ್ತದೆ. ಯಾಕೆಂದ್ರೆ ಒಂದು ಒಳ್ಳೆ ಗುಣಮಟ್ಟದಲ್ಲಿ ಅದ್ರ ಕೃಷಿ. ಈಗ ಕೃಷಿ ಯಾಕೆ ಅಂತ ಅಂದ್ರೆ ಶಂಕರಣ್ಣ, ಇವತ್ತಿಗೂ ಪೂಜೆ ಮಾಡ್ತಾರೆ ಕೃಷಿ ಅಂತ. ಇವತ್ತಿಗೂ ಭೂಮ್ ತಾಯಿ ಅಂತಾರ ಹೊರತು ಬೇರೆ ತರದಲ್ಲಿ ಮಾತಾಡಕ್ಕಿಲ್ಲ. ಅದು ತಾಯಿ ತಾಯಿನೇ, ಅದು ಭಾರಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಕೃಷಿ ಉತ್ಪನ್ನಗಳಿಗೆ, ಅದರಲ್ಲೂ ಭಾರತದ ಕೃಷಿ ಕೃಷಿ ಉತ್ಪನ್ನಗಳಿಗೆ ಸಾವಯವದಲ್ಲಿ ಮಾಡೋರೆ ಅಂತ ಅಂದ್ರೆ ಅದು ಅಮೃತಕ್ಕೆ ಸಮಾನ. ಅಮೃತಕ್ಕೆ ಸಮಾನ. ಇದಕ್ಕೆ ಜಾಸ್ತಿ ಬೇಡಿಕೆ ಇದೆ. ಇದು ಜಾಸ್ತಿ ಮಾಡೋದ್ರಿಂದ ನಾವು ರಫ್ತು ಜಾಸ್ತಿ ಮಾಡಬಹುದಾ, ವಿದೇಶಿ ವಿನಿಮಯ ಜಾಸ್ತಿ ಗಳಿಸ್ಕೋಬಹುದಾ, ಹಿಂಗ ಈ ತರದೆಲ್ಲ ಅನುಕೂಲಗಳು ಇರೋಂಥದ್ದು ಶಂಕರಣ. ಅದಕ್ಕೋಸ್ಕರವ ಈಗ ಸಾವಯವದಲ್ಲಿ ಏನು ಅಂತ ಶಂಕರಣ, ಒಂದು 2-3 ಅವಕಾಶಗಳನ್ನು ಕೂಡ ಕೊಡ್ತಾರವ್ರು ಅಂತ ಅಂದ್ರೆ, ಈಗ ತಕ್ಷಣ ಆಗೋದಿಲ್ವಲ್ಲ, ತಕ್ಷಣ ಆಗೋದಿಲ್ಲ. ನೀನ್ ಶುರು ಮಾಡಿದ್ಯಾ ಅಂತ ಅಂತ ಅಂತ ಅಂದ್ರೆ ಎಲ್ಲಿಂದ ಶುರು ಮಾಡಿದೆ, ಎಲ್ಲಿಗೆ ಅದು ಪೂರ್ಣಗೊಳ್ಳುತ್ತೆ ಅಂತ ಅನ್ಕೊಂಡು ನೀನ್ ಶುರು ಮಾಡಿದ್ಮೇಲೆ 1.5-2 ತಿಂಗಳು 3 ತಿಂಗಳಾದ್ಮೇಲೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರಂತೆ. ಅಂದ್ರೆ ಇವರು ರಾಸಾಯನಿಕದಿಂದ ಸಾವಯವಕ್ಕೆ ಬದಲಾವಣೆ ಹೊಂದವ್ರೆ, ಹಂತ ಹಂತವಾಗಿ ಪರಿವರ್ತನೆ ಹೊಂದವ್ರೆ ಅಂತ ಅನ್ಕೊಂಡು ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾಡು ನನಗೀಗ ಒಂದು ಡೌಟ್ ಬಂತು, ಬೈಬೇಡ ನೀನು ಸಿಂಡರ್ಸ್ಕೋಬೇಡಕ್ಕಂತಿರೋ. ಈಗ ಆಗ್ಲೇ ನೀನ್ ಹೇಳ್ದೆ, ಈಗ ನಾವು ಏನು ಹೊಸ ಹೊಸ ಎಲ್ಲ ಸಾಕಿದ್ರೆ ಕರಿಗ 5 ವರ್ಷ ಆದ್ರೆ 3.5 ವರ್ಷ ಆಗಿರ್ಬೇಕು ಅಂತಂದಲ್ಲ, ಹಂಗೆಯ ನನ್ನ ಭೂಮಿಯ ನಾನು ಸಾವಯವವಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ, ನನ್ನ ಭೂಮಿ ಸಾವಯವ, ನಾನು ಬೆಳಿತಿರದೆಲ್ಲ ಸಾವಯವ ಅನ್ಬೇಕು ಅನ್ನೋದಾದ್ರೆ ಎಷ್ಟು ವರ್ಷ ಬೇಕಾದಪ್ಪ? ಅದು ಡಿಪೆಂಡ್ ಆಗುತ್ತೆ, ನೀನ್ ಏನ್ ಬೆಳೆ ಬೆಳಿತೀಯ, ಎಷ್ಟು ಬೆಳೆ ಬೆಳಿತೀಯ, ಹಿಂದೆ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಿದ್ದೆ, ಈಗ ಯಾವ್ಯಾವ ಪದ್ಧತಿ ಅಳಸರಿಸ್ತಿದ್ಯಾ. ಈಗ ಅದರಲ್ಲಿ ಬೇಕಾದಷ್ಟು ಐತೆ ಶಂಕರಣ್ಣ. ಈಗ ನೀನು ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದನ್ನು ಬಳಸ್ಬಿಟ್ಟು ಮಾಡಬಹುದು, ಹಸಿರೆಲೆ ಗೊಬ್ಬರನು ಬಳಸಿ ಮಾಡಬಹುದು. ಇವತ್ತು ಎಂತೆಂತವ ಜೈವಿಕ ಪದಾರ್ಥಗಳು, ಆಮೇಲೆ ಅವೆಂತವ ಅಮೃತ, ಇಂತ ಅಮೃತ, ಅಂತ ಅಮೃತ ಅಂತ ಎಲ್ಲ ಬಂದವೆ. ಇದ್ರಲ್ಲಿ ನೀನ್ ಯಾವ್ದ್ ಬಳಕೆ ಮಾಡ್ತಿದ್ಯಾ, ಅದು ಬಹಳ ಮುಖ್ಯ ಆಗುತ್ತೆ. ಅದ್ರ ಮೇಲೆ ನಿಮಗೆ ಇಷ್ಟು ದಿವಸ ಬೇಕಾಗುತ್ತೆ, ಇಷ್ಟು ವರ್ಷ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವಕಾಶ ಕೊಡ್ತಾರೆ. ಈ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿದ್ನಲ್ಲ, ಇದು ಬಾರಿ ಮುಖ್ಯ ಶಂಕರಣ. ಯಾಕೆ ಅಂತ ಅಂತಂದ್ರೆ, ನೀನು ಈಗ 3 ವರ್ಷ ಬೇಕು, 4 ವರ್ಷ ಬೇಕು ಅಂತ ಅಂತಂದ್ರೆ ಅಲ್ಲಿವರೆಗೂ ಕಾಯಕಾಗಲ್ಲ. ಈ ಟ್ರಾನ್ಸಿಷನ್ ಪೀರಿಯಡ್ ನಿನ್ಗೇನಾದ್ರು ದೃಢೀಕರಣ ಕೊಟ್ಬಿಟ್ರು ಅಂತ ಅಂತ ಅಂತಂದ್ರೆ ಅದಕ್ಕೂ ಬೇಡಿಕೆ ಇದೆ. ಅಂದ್ರೆ ಹಂತವಾಗಿ ಬದಲಾವಣೆ ಆಯ್ತವನೆ, ಪಿಜಿಎಸ್ ಗ್ರೀನ್ ಅಂತ ಹೇಳ್ಬಿಟ್ಟು ಕೊಡ್ತಾರಂತೆ. ಪಿಜಿಎಸ್ ಗ್ರೀನ್ ಅಂತ ಹೇಳ್ಬಿಟ್ಟು ಪಿಜಿಎಸ್ ಅಂತ ಅಂತ ಅಂದ್ರೆ ಅದು ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಅಲ್ಲ ಅಣ್ಣಯ್ಯ, ನೀವು ಬೈಕ ಬೇಡ, ಅಲ್ಲ ಅದು ಚೆನ್ನಾಗೈತೆ, ಪಿಜಿಎಸ್ ಗ್ರೀನ್ ಗ್ರೀನ್ ಹೇಳಿ ಹೇಳು. ಪಾಲ್ಗೊಳ್ಳುವಿಕೆಯ ಖಾತರಿ ವ್ಯವಸ್ಥೆ ಅಂತ, ನನ್ಗೆ ಇದು ಬೇಕು. ಇದು ಈ ಅಂಡರ್ ಅಲ್ಲಿ ಮಾಡುವಂತದ್ದು. ಅದ್ರಲ್ಲಿ ಕೊಟ್ಟಾಗ ನೀನ್ ಅದರದೇ ಲೋಗೋ ಬಳಸ್ಕೊಂಡು ಮಾರಾಟ ಮಾಡಬಹುದು, ಅದರದೇ ಲೋಗೋ ಬಳಸ್ಕೊಂಡು ಮಾರಾಟ ಮಾಡಬಹುದು. ಈಗ ಸುಮಾರು ಜನ ಸಾವಯವ ಸಾವಯವ ಅಂತಾರಲ್ಲ ಶಂಕರಣ, ನೋಡು ನಾವು ಮಾಡೋದಷ್ಟೇ ಅಲ್ಲ, ಕೊಂಡ್ಕೊಳ್ಳುವಾಗ್ಲೂ ಭಾರಿಯ ನಿಗದಲ್ಲಿ ಇರಬೇಕು. ಯಾಕೆ ಅಂತ ಅಂತ ಅಂದ್ರೆ ಗೊತ್ತಿರಕಲ್ಲ ಆಗ್ಲೇ ನಾನು ಹೇಳ್ದಂಗೆ ಸಾವಯವ ಅಂತ ಅಂತ ಅಂತಾರೆ, ರುಚಿ ನೋಡಿ ಅಂತಾರೆ, ನಾವು ತಂದ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಕೊಂಡ್ಬಿಟ್ಟು ತಂದು ಇದ್ ಮಾಡ್ತೀವಿ. ಈಗ ನೋಡು ಅದ್ರಲ್ಲಿ ಏನೇ ಪ್ಯಾಕೆಟ್ ಮಾಡಿದ್ರು ಸಾವಯವ ಅಂತ ಹೇಳಿ ಈ ಒಂದು ಲೋಗೋ ಇರಬೇಕು. ಅಂದ್ರೆ ಆ ತರದ ಒಂದು ಚಿಹ್ನೆ ಇರ್ತಕ್ಕಂಥದ್ದನ್ನ ಅಂಟಿಸಿರ್ಬೇಕಾದ್ರೆ ಅಂತ ಪದಾರ್ಥ ತಗೋಬೇಕು. ಈಗ ಹೆಂಗ ISI ಅಂತ ಹೇಳಿ ಕೊಡ್ತಾರೆ, ಆಮೇಲೆ ಇನ್ನ ಬೇರೆ ಬೇರೆ ಚಿನ್ನ ಆದ್ರೆ ಹಾಲ್ ಮಾರ್ಕ್ ಅಂತೆ, 24 ಕ್ಯಾರೆಟ್ ಅಂತ. ನಮ್ಮ ಮೀನಕ್ಕಿನ ಚೆನ್ನಾಗಿ ಗೊತ್ತಿರಲ್ಲ, ಮೀನಕ್ಕನ್ನ ಬಿಡು ನೀ ಚಿನ್ನ ಅಂತ ನೆನೆಸ್ದಾಗ ಹಾಕ್ಬಿಟ್ಟು ಕೊಡ್ತಾರ ಶಂಕರಣ್ಣ. ಅವ್ ನೋಡ್ಕೊಂಡೇತಾನೆ ತಗೊಳದ್ ನಾವು. ಈ ಸಾವಯವ ಅಂತ ಅಂದ್ರೆ ಯಾಕೆ ಕಣ್ಮುಷಂತ ಹಾಕ್ಬೇಕು ನಾವು? ಇದು PGS ಅಂತ ಹೇಳ್ಬಿಟ್ಟು ಒಂದೈತಂತೆ. ಆ PGS ಗ್ರೀನ್ ಅಂತ ಕೊಟ್ರೆ ಈಗ ಶಂಕರಣ್ಣ ಪರಿವರ್ತನೆ ಹೊಂದುತ್ತವನೆ ಅಂತ ಹೇಳ್ಬಿಟ್ಟು ಹೊಂದುತ್ತಾ ಇರೋದಕ್ಕೆ ಈ ತರ ಚಿನ್ನ ಕೊಡ್ತಾರೆ. ಪಿಜಿಎಸ್ ಆರ್ಗಾನಿಕ್ ಅಂತ ಕೊಟ್ರು ಅಂದ್ರೆ ಪರಿವರ್ತನೆ ಹೊಂದುತ್ತವನೆ ಅಂತ ಹೇಳ್ಬಿಟ್ಟು. ನನ್ಗೀಗ ನಾನು ಆರ್ಗಾನಿಕ್ ತಗಬೇಕೀಗ. ಅಲ್ಲ ಆರ್ಗಾನಿಕ್ ತಕ್ಷಣ ಸಿಗಕ್ಕಿಲ್ಲ ನಿಂಗೆ, ಇದು ಹೆಂಗೆ ಅಂತ ಹೇಳಿದ್ನಲ್ಲ ಆಗ್ಲೇ, ಮೊದ್ಲು ವಾಶ್ ಔಟ್ ಆಯ್ತದ ಒಂದ್ಸರಿ, ಆಮೇಲೆ ಒಂದೊಂದೇ ನಾವು ಪಾಸ್ ಮಾಡ್ಕೋಬೇಕು. ಅಂದ್ರೆ ಏನಿಲ್ಲ ಅಂದ್ರೆ ಒಂದು ಮೂರ್ ನಾಲ್ಕು ವರ್ಷ ಬೇಕಾದತ್ತಾ? ಅದು ಹೇಳಿದ್ನಲ್ಲ ನಾನು ಆಗ್ಲೇ, ನೀನ್ ಹೆಂಗ್ ಮಾಡ್ತೀಯ ಯಾವ್ದ್ರ ಮೇಲೆ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆತರ ಮಾಡ್ಬೇಕಾಗತ್ತೆ ಶಂಕರಣ್ಣ. ಈಗ ಒಟ್ಟಾರೆ ಈ ಸಾವಯವ ಪದ್ಧತಿಯಲ್ಲಿ ನಾ ಬೆಳೆದು ಸಾವಯವ ದೃಢೀಕರಣದೊಂದು ಸರ್ಟಿಫಿಕೇಟ್ ತಗಬೇಕು ಅನ್ನೋದಾದ್ರೆ ಹಂತವಾಗಿ ನಾನು ನನ್ನ ಜಮೀನಿನ ಬೆಳೆ ಪರಿವರ್ತನೆ ಮಾಡ್ಕೊತಾ ಬರಬೇಕು, ಗೊಬ್ಬರ ಮತ್ತೆ ಈ ಔಷಧಿಗಳನ್ನ ಬೆಳೆಸಬೇಕು, ಮಾರ್ಗಿಡಗಳನ್ನ ಇಟ್ಕೊಂಡು ಪ್ರಾಣಿ ಪಕ್ಷಿಯ ಸಾಕೊಂಡು ಹೋಯ್ತಿರ್ಬೇಕು, ಎಲ್ಲ ಜೊತೆಗೆ ಮಾಡ್ತಾ ಇರ್ಬೇಕು. ಹಿಂಗೆ ನೋಡು, ಆಮೇಲೆ ನಾನು ಅದನ್ನು ಕೇಳಿದೆ, ಈಗ ನಾವು ಭತ್ತ ಬೆಳಿಲಿ, ರಾಗಿ ಬೆಳಿಲಿ, ಬೆಳೆಕಾಳು ಬೆಳಿಲಿ, ಹುಳ್ಳಿ ಕಾಳು ಬೆಳಿಲಿ, ಅವೆಲ್ಲ ಪ್ಯಾಕೆಟ್ ಮಾಡ್ಬಿಟ್ಟು ನಾವು ಲೋಗೋ ಹಾಕೊಂಡು ಮಾರಾಟ ಮಾಡಬಹುದು. ಆಯ್ತಾ, ಹಂಗಿರ್ ಪರವಾಗಿಲ್ಲ, ಮಾರಾಟ ಮಾಡಬಹುದು. ಈಗ ತರಕಾರಿ ಬೆಳಿತೀನಿ ಅಂತ ಇಟ್ಕ, ನೀನ್ ಕೋಸ್ ಬೆಳಿತೀಯ, ಅದ್ಕವ್ರ ಏನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೋ ಅದ ದೊಡ್ಡದಾಗ ಒಂದ್ ಫ್ರೇಮ್ ಕಟ್ಸ್ಕೊಳ್ಳೋದು, ನಮ್ ಅಂಗಡಿ ಎಲ್ಲಿರ್ತದೆ ನಾವೆಲ್ಲಿ ಮಾಡ್ತೀವೋ ನೋಡಿ, ಹಿಂಗೈತೆ ನೋಡಿ. ಈಗ ಅಣ್ಣಯ್ಯ ಸರ್ಟಿಫಿಕೇಟ್ ಐತೆ, ಈಗ ಹೆಂಗೆ ಸ್ಕ್ಯಾನ್ ಗೆ ಅಂತ ಅಂದ್ಬಿಟ್ಟು ಮಡಗಿರ್ತಲ್ಲ ಮೊಬೈಲ್ ಅಂತಾರಲ್ಲ, ಅದೇ ತರ ನಾನು ಒಂದು ಬೋರ್ಡ್ ಮಾಡಿಸ್ಕೊಂಡು ಮಡಿಕೋಬಹುದು ಹಂಗ ಇಟ್ಕೊಂಡು. ಹಂಗಾದ್ರೆ ಅಣ್ಣಯ್ಯ, ನನ್ ಬೆಣ್ಣೆ ಕಡಿತೀನಲ್ಲ, ಸಾವಯವ ಬೆಣ್ಣೆ ಅಂತ ಮಾರ್ಕೋಬಹುದು? ಈ ತರ ಮಾಡ್ತಾರಂತೆ. ಇದು ನಾವು ಮಾಡೋದಷ್ಟೇ ಅಲ್ಲ ಶಂಕರಣ್ಣ, ಕೊಂಡ್ಕೊಳ್ಳುವಾಗ್ಲೂ ಈ ಮಾನದಂಡಗಳೆಲ್ಲ ಒಂದು ಕೂಡ ನಾವು ಅನುಸರಿಸಬೇಕು ಅಂತ ಸರ್ಟಿಫಿಕೇಟ್ ಐತಾ ಮೊದ್ಲು ಕೇಳಬೇಕು. ಸರ್ಟಿಫಿಕೇಟ್ ಇತ್ತು ಅಂತ ಅಂದ್ರೆ ಅರ್ಧ ಕೆಲಸ ಮುಗಿತು ಅಂತ ಹೇಳ್ಬಿಟ್ಟು, ಡೌಟ್ ಬಂದ್ರೆ ತೋರ್ಸು ಸರ್ಟಿಫಿಕೇಟ್. ಇಲ್ಲ ನೀನ್ ಇದ್ರಲ್ಲಿ ಮಾಡ್ಸ್ಕೊಂಡಿದ್ಯಾ ಲೋಗೋ ತೋರ್ಸು, ಏನು ಇದ್ ಮಾಡಿದ್ಯಾ ಲೋಗೋ ತೋರ್ಸು ಅಂತ ಅನ್ಕೊಂಡು ಮಾಡ್ಬೇಕು. ಈ ತರದ್ದು ಈಗ ಹಿಂಗಿರಾ ಅಂತ ಶಂಕರಣ್ಣ. ಆಯ್ತಾ, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಕಾದಷ್ಟೇ ಶಂಕರಣ್ಣ. ಅಲ್ಲ, ಇದು ಈ ಕೃಷಿ ಅನ್ನೋದೇ ಬಹಳ ಆಳ, ಅದನ್ನ ಅರ್ತ್ಕೊಂಡು ನಾವು ಜೀವನ ಮಾಡದೆ ಬಹಳ ಕಾಟ ಆಗಿರ್ಬೇಕಾದ್ರೆ ಈ ದಿನದಾಗೆ ಇದು ಇನ್ನು ವಿಸ್ತಾರ ಇರ್ತದೆ. ಆದ್ರೆ ನೀನು ಹೇಳ್ದಂಗೆ ಅಣ್ಣಯ್ಯ, ಈ ವಿಚಾರ ತಿಳ್ಕೊಂಡು ಮಾಡ್ಬೇಕು, ಬರೀ ತಿಳ್ಕೊಳ್ಳದಲ್ಲ ಮಾಡ್ಬೇಕು. ಬರೀ ತಿಳ್ಕತ್ತೀನಿ ಅಂತ ತಿಳ್ಕೊಂಡ್ ಕೂತ್ಕೊಂಡ್ರೆ ಪುಸ್ತಕದ ಬಂದಕಾಯಿ ಅನ್ನೋ ತರ ಆಗ್ಬಿಡ್ತದೆ. ಆಮೇಲೆ ಅದನ್ನ ಆಮೇಲೆ ಒಂದು ಗಾದೆ ಹೇಳ್ತಾರಲ್ಲ, ಕುಂತ್ಕೊಂಡು ಉಂಡು ಉಂಡು ಅದೇನೋ ಅದ ಅಂತಾರಲ್ಲ, ಹಂಗ ಆಗ್ಬಿಡ್ತದೆ. ಈಗ ನಾವು ಮಾಡ್ಕೊಂಡಿರೋದ ಹೆಂಗಲ್ವಾ, ಈಗ ತಿರ್ಗಾಟ ಕಡಿಮೆ ಮಾಡ್ಕೊಂಡ್ವಿ. ಯಾವ್ದೋ ಒಂದ್ ಊರಲ್ಲಿ ಒಬ್ಬ PhD ಮಾಡ್ಬಿಟ್ಟಂತೆ. ಎಂತದ PhD ಅಂತಾರಲ್ಲ, ಏನೋ ಇದು ಏನೋ ಡಾಕ್ಟರ್ ಟು ಡಾಕ್ಟರೇಟ್ ಮಾಡ್ತಾರಲ್ಲ, ಡಾಕ್ಟರೇಟ್ ಮಾಡ್ಕೊಂಡು ಎಲ್ಲ ಪಾಠ ಮಾಡ್ತಿದ್ದಂತೆ, ಪ್ರೊಫೆಸರ್ ಅಂತ ಕೊಟ್ಬಿಟ್ರಂತ ಅವ್ನಿಗೆ. ಮನೆಗೆ ಬಂದು ಊರಿಗೆ ಬಂದ್ಬಿಟ್ಟು ರಿಟೈರ್ಡ್ ಆದ್ಮೇಲೆ ನಮ್ ಪ್ರೊಫೆಸರ್ ಪ್ರೊಫೆಸರ್ ಅಂತ ಕೂತ್ಕೊಂಡ್ರೆ ಅನ್ನು ಬರಕ್ಕಲ್ಲ, ಇಟ್ಟು ಬರಕ್ಕಲ್ಲ, ಜನ ಬರಕ್ಕಲ್ಲ. ಆಯ್ತಾ, ನೀನ್ ಮಾಡಿದ್ರೆ ಬರ್ತದ ಅಷ್ಟೇ, ಮಾಡ್ಲಿಲ್ಲ ಅಂತ ಅಂದ್ರಿಲ್ಲ. ಹಂಗೆ ತಿಳ್ಕತ್ತೀನಿ ಅಂತ ಅನ್ಕೊಂಡು ಎಲ್ಲಾವ್ದು ತಿಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಈಗ ಒಂದ್ ಗಾದೆ ಹೇಳ್ತಾರೆ ನಮ್ ಕಡೆ, ಅಗಿನಾರದ ನಾಯಿ ಮೂಳೆಲ್ಲ ಅಂತಂದು ಗುಡ್ಡೆ ಹಾಕತ್ತು ಅಂತ ಅನ್ಕೊಂಡು ಹಂಗಾಯ್ತದೆ. ನಾನೀಗ ನೋಡು, ನೀನ್ ಹೇಳದಕ್ಕೋಸಿ ಒಂದ್ ಜಪ್ತಿ ಬತ್ತು. ಈಗ ಅವನು ಪ್ರೊಫೆಸರ್ ಪ್ರೊಫೆಸರ್ ಅಂತ ತಿರುಗ್ದ, ಅನ್ನ ಬರ್ಲಿಲ್ಲ ಅಂತಕ್ಕೆ. ಹೌದು, ಹಂಗೆ ನಾನು ಮಾವಿನ ಮರದ ಕೆಳಗಡೆ ಮಂಕಬಿಟ್ಟು ಬೀಳು ಬೀಳು ಬೀಳೋಟ ಬೀಳ್ತದ, ಯಾವ ಕಾರಣಕ್ಕೂ ಬಿಡಕ್ಕಲ್ಲ, ಬೀಸ್ಬೇಕು ಬೀಳ್ಬೇಕು. ಹಂಗೆ ಶಂಕರಣ, ಈ ತರದ ಇವೆಲ್ಲವ ಈಗ ತಿಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡೋಣ. ತಿಳ್ಕೊಂಡಿರೋದ ಮಾಡೋಣ, ಮಾಡ್ಬೇಕು. ಯಾಕೆಂದ್ರೆ ನಾಲ್ಕಾರು ಜನ ಬಂದು ನೋಡ್ಬೇಕಲ್ಲ, ಹೊಡಿತಂದ್ ಲಾವ ಏನ್ ಮಾಡೋದು ನೋಡೋಣ ತೋರ್ಸಣ್ಣ. ಅಲ್ಲ, ದಿಟ್ಟವಾಗ್ಲೂ ಯಾಕೆಂದ್ರೆ ನಾವು ಓಸಿ ಆ ಮೈಯೆಲ್ಲ ಕಣ್ ಮಾಡ್ಕೊಂಡಿರ್ಬೇಕು. ಹೌದು, ಯಾಕೆಂತಂದ್ರೆ ನೀನ್ ಹೇಳ್ದಂಗೆ ನಮ್ಮನ್ನ ಗಮನಸೋರ್ದು ಜಾಸ್ತಿ ಇರ್ತಾರೆ. ಹೌದು, ಬರೀ ಇವನೇನ್ ಬರೀ ಉಲಾವಾಡ್ಕತ್ತಿರ್ತಾನೆ ಅಂತ ಅನ್ಸ್ಕೋಬಾರ್ದು. ಅನ್ಸ್ಕೋಬಾರ್ದು ಅಲ್ವಾ? ಈಗ ಅಣ್ಣಯ್ಯ ಉಲಾವು ನಾನು ಇಷ್ಟೊತ್ತು ಹೊಡೆದೆ ಅಂತ ನೀನ್ ಬೈಕ ಬೇಡ, ನೀನು ಮತ್ತೆ ಕೆಳಗಡಿಕಂಗೆ ಕಾಲ್ ತೆಗಿಬೇಡ. ಇರು ಅಲ್ಲಿ ನಮ್ಮನೆಯೊಳಗೆ ಹೇಳಿ ಮಜ್ಜಿಗೆ ಮಾಡಿಸಿದ್ದೆ ಮಜ್ಜಿಗೆ ಮಧ್ಯಾಹ್ನ. ಈ ಸಾವಯವ ಎಲ್ಲ ಈಗ ನೀನು ಹಂಗೆ ಕುಡಿ, ಇನ್ನೊಂದು 15 ದಿನ ತಿಂಗಳು ಬಿಟ್ಮೇಲೆ ಹೊಸಿ ಸಾವಯವ, ಅದಾದ್ಮೇಲೆ ಜಾಸ್ತಿ ಸಾವಯವ, ಆಮೇಲೆ ಲಾಸ್ಟ್ ಫುಲ್ ಸಾವಯವ. ಆ ಹಿಂದೆ ಮನೆ ಪಕ್ಕದಲ್ಲಿ ಇತ್ತ ಅಲ್ಲಿ ದೂರದಲ್ಲಿ, ಆ ಮಜ್ಜಿಗೆಯ ತಗೊಂಬಾ ಇಲ್ಲಿ, ಮೂರ್ ಲೋಟ ತಗೊಂಬಾ, ಇನ್ನೊಂದ ಚೊಂಬಿಗಾಕ ಬಾ ಇಲ್ಲಿ, ಮೂರ್ ಜನ ಇಲ್ಲಿ ಕುಡ್ಕೊ ಹೋಯ್ತಿವಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ